ಆಕಾಶವಾಣಿ ಕಾರವಾರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ನರ್ಸರಿ ಸಸ್ಯಗಳನ್ನು ಬೆಳೆಸಿ ಸಾಧಕ ಪ್ರಶಸ್ತಿ ಪಡೆದ ಸಿದ್ದಾಪುರದ ಸುರೇಶ್ ಲಕ್ಷ್ಮಣ್ ನಾಯ್ಕ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಎಚ್ಪಿ ರಾಮಡಿಗಿ. ಈಗ ನಮ್ಮ ಜೊತೆಯಲ್ಲಿ ಸುರೇಶ್ ಲಕ್ಷ್ಮಣ್ ನಾಯ್ಕ್ ಅವರಿದ್ದಾರೆ. ಇವರು ಅರಣ್ಯ ಇಲಾಖೆ ಅನೇಕ ನರ್ಸರಿಗಳನ್ನು ಮಾಡಿ ಅಳಿವಿನ ಅಂಚಿನಲ್ಲಿರುವಂತಹ ಸಸಿಗಳನ್ನು ಕೂಡ ಅಲ್ಲಿ ಅಭಿವೃದ್ಧಿಪಡಿಸಿ ಆ ಸಸಿಗಳು ನಾಶ ಆಗಬಾರ್ದು, ಆ ಒಂದು ಜಾತಿಯ ಸಸಿಗಳು ಮತ್ತೆ ಉಳ್ಕೋಬೇಕು ಅನ್ನುವಂಥದ್ದು. ಅನೇಕ ಔಷಧಿ ಸಸ್ಯಗಳು, ರೈತರಿಗೆ ಬೇಕಾದಂಥ ಸಸ್ಯಗಳು, ಅರಣ್ಯಕ್ಕೆ ಬೇಕಾದಂಥ ಸಸ್ಯಗಳು, ಮತ್ತು ಮರಮುಟ್ಟುಗಳು, ಮತ್ತು ಅನೇಕ ಲಾಭದಾಯಕ ಬೆಳೆಗಳನ್ನು ಕೂಡ, ಅಂದರೆ ರಕ್ತ ಚಂದನ ಇರ್ಬೋದು, ಶ್ರೀಗಂಧ ಇರ್ಬೋದು, ಇಂಥ ಬೆಳೆಗಳನ್ನು ಕೂಡ ನರ್ಸರಿಯೊಳಗೆ ಬೆಳೆದು ರೈತರಿಗೆ ಬೇಕಾದರೆ ಕೊಡ್ತಾರೆ. ರೈತರು ತಮ್ಮ ಬೇಡಿಕೆಯನ್ನು ಸಲ್ಲಿಸಿದರೆ ಇಂಥ ಗಿಡಗಳು ಬೇಕು ಅಂತೇಳಂದರೆ, ಅವರಲ್ಲಿ ಇರಲಿಲ್ಲ ಅಂದರೆ ಈ ವರ್ಷ ನಾವು ಹೇಳಿದಾಗ ಮುಂದಿನ ವರ್ಷಕ್ಕೆ ಅಭಿವೃದ್ಧಿ ಮಾಡಿಕೊಡುವಂಥದ್ದು ನರ್ಸರಿ ಕೆಲಸ. ಈ ನಿಟ್ಟಿನೊಳಗೆ ಸುರೇಶ್ ಲಕ್ಷ್ಮಣ್ ನಾಯ್ಕ್ ಅವರು ತಾವು ಮನಸ್ಸು ಹಾಕಿ ಒಂಥರ ಪ್ರೀತಿಯನ್ನು ಹಾಕಿ ಅಲ್ಲಿ ಕೆಲಸ ಮಾಡಿದ್ದಕ್ಕಾಗಿ ಅವರಿಗೆ ವಿಶೇಷ ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಇತ್ತೀಚೆಗೆ ನಮ್ಮ ಶಿರ್ಸಿಯಲ್ಲಿರ್ತಕ್ಕಂಥ ಅರಣ್ಯ ಮಹಾವಿದ್ಯಾಲಯದಲ್ಲಿ ಅರಣ್ಯ ಮೇಳ ಅಂತೇಳಿ ಹೇಳಿತು. ಆ ಅರಣ್ಯ ಮೇಳದಲ್ಲಿ ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಿದರು. ಏನು ಆ ಪ್ರಶಸ್ತಿ, ಹೇಗೆ ಕೊಟ್ಟರು, ಮತ್ತು ಈ ಪ್ರಶಸ್ತಿಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ಏನೇನು ಗಮನಿಸ್ತಾರೆ ಅನ್ನುವಂಥ ನಿಟ್ಟಿನೊಳಗೆ, ಮತ್ತು ಅವರು ಮಾಡ್ತಕ್ಕಂಥ ಕಾರ್ಯ ಎಷ್ಟು ಶ್ಲಾಘನೀಯ, ಹೇಗೆಲ್ಲ ಮಾಡಿದ್ದಾರೆ, ಈ ನಿಟ್ಟಿನೊಳಗೆ ಅವ್ರನ್ನ ಮಾತಾಡ್ತಾ ಇದ್ದೀವಿ. ನಮಸ್ಕಾರ ಸುರೇಶ್. ನಮಸ್ತೆ ಸುರೇಶ್. ವಿಶೇಷವಾಗಿ ಈ ಸರಿ ನಿಮಗೆ ಪ್ರಶಸ್ತಿ ಕೊಟ್ಟಿದ್ದಾರೆ, ವಿಶೇಷ ಸಾಧನೆ ಮಾಡಿದ್ದಕ್ಕಾಗಿ ಸಾಧಕರು ಅಂತೇಳಿ ಗುರುತಿಸಿ ಕೊಟ್ಟಂಥ ಪ್ರಶಸ್ತಿ, ಅದಕ್ಕಾಗಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಅಭಿನಂದನೆಗಳು. ಈಗ ನೀವು ಕೆಲಸಕ್ಕೆ ಏನಂತ ಸೇರಿಕೊಂಡ್ರಿ, ಅರಣ್ಯ ಇಲಾಖೆಯಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾಯಿದ್ರಿ? ನಾವು ಅರಣ್ಯ ಇಲಾಖೆಯಲ್ಲಿ 1989 ಇಸ್ವಿಯಿಂದ ಇಲ್ಲಿವರೆಗೂ 32 ವರ್ಷಗಳನ್ನು ನರ್ಸರಿಯಲ್ಲಿ ಕೆಲಸ ಮಾಡಿದ್ದೀವಿ. ಅರಣ್ಯ ಇಲಾಖೆಯಲ್ಲಿ ನಮ್ಮ ವಲಯ ಅರಣ್ಯಾಧಿಕಾರಿಗಳು ಹಾಗೂ ಉಪವಲಯ ಅರಣ್ಯಾಧಿಕಾರಿಗಳು ಹಾಗೂ ಅರಣ್ಯ ರಕ್ಷಕರ ಎಲ್ಲರ ಸಹಕಾರದಿಂದ ಇಲ್ಲಿವರೆಗೂ 92,60,000 ಗಿಡಗಳನ್ನು ಈ ಒಂದು 32 ವರ್ಷದ ಅವಧಿಯಲ್ಲಿ ಬೆಳೆಸಿದ್ದೀನಿ. ಅದೇ ರೀತಿಯಾಗಿ ಔಷಧೋಪಚಾರ ಗಿಡಗಳಲ್ಲಿ ಅಳಿವಿನ ಅಂಚಿನಲ್ಲಿರುವಂತಹ ಸೀತಾಶೋಕ, ಅದೇ ರೀತಿಯಾಗಿ ಆಪತ್ತೆ, ಕೆಲವು ಈ ಔಷಧೋಪಚಾರ ಗಿಡಗಳನ್ನು ಸಮೇತ ಬೆಳೆಸಿ ಅದನ್ನು ಕೆಂಪು ನೇರಳೆ ಇಂಥದ್ದೆಲ್ಲ ಗಿಡಗಳನ್ನು ಬೆಳೆಸಿ ಅದನ್ನು ಉಳಿಸುವಂಥ ಒಂದು ನಿಟ್ಟಿನಲ್ಲಿ ಕೆಲಸವನ್ನು ನ್ಯಾಯವಾಗಿ ಮಾಡಿದ್ದೀನಿ. ಅದೇ ರೀತಿಯಾಗಿ ಈ ರೈತರಿಗೆ ಸಂಬಂಧಪಟ್ಟಂಥ ಸಿಲ್ವರ್ ಓಕು, ಶ್ರೀಗಂಧ, ರಕ್ತಚಂದನ, ಬಿಲ್ವಪತ್ರೆ ಅನೇಕ ಗಿಡಗಳನ್ನೆಲ್ಲ ಮಾಡಿ ಜನರಿಗೆ ಉಪಯೋಗ ಬರುವಂಥ ಗಿಡಗಳನ್ನೆಲ್ಲ ಮಾಡಿದ್ದೀವಿ. ಇದನ್ನೆಲ್ಲ ಸರಿಯಾಗಿ ನೀಟಾಗಿ ಹಚ್ಚೋದು, ಲೈನ್ ಹಚ್ಚೋದು, ಅದೇ ರೀತಿಯಾಗಿ ಅದನ್ನು ಸಂರಕ್ಷಿಸೋದು, ಯಾವ ರೀತಿಯಾಗಿ ಕೊಟ್ಟೆಲಿ ಇರುವಾಗ ಯಾವ ರೀತಿಯಾಗಿ ಅದನ್ನು ಬೆಳವಣಿಗೆ ಬಗ್ಗೆ ಲಕ್ಷ್ಯ ಕೊಟ್ಟು ಮಾಡಿದ್ದಕ್ಕೆ ನಮ್ಮ ಇನ್ಸ್ಪೆಕ್ಷನ್ಗೆ ಬಂದಂಥ ಭಟ್ಗಳ ಸಬ್ ಡಿ ಒ ಸಾಹೇಬರ್ ಅಂತ ಬೋರಯ್ಯ ಸರ್ ಅಂತವರು ಅದನ್ನು ರಿಜಿಸ್ಟರ್ನಲ್ಲಿ ಬರದೇ ಹೋಗಿದ್ರು. ಇವರಿಗೆ ಅವಾರ್ಡ್ಸ್ ಕೊಡಬೇಕು, ಚೆನ್ನಾಗಿ ಇವರು ಕೆಲಸ ನಿರ್ವಹಿಸಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಹೇಳಿದ್ದಕ್ಕೆ ನಮ್ಮ ಅರಣ್ಯ ಇಲಾಖೆಯಲ್ಲಿ ಅರಣ್ಯ ಮೇಳದಲ್ಲಿ ನನ್ನನ್ನು ಕರೆದು ಸನ್ಮಾನಿಸಿದರು. ತುಂಬ ಸಂತೋಷ ಅನಿಸ್ತದೆ. ಅದೇ ರೀತಿಯಾಗಿ ಕಳೆದ ವರ್ಷ ಬಾನ್ಕುಳಿ ಮಠದಲ್ಲಿ ನನ್ನನ್ನು ಗುರುತಿಸಿ ಮಠದ ವತಿಯಿಂದ ಸನ್ಮಾನಿಸಿದರು. ಅದಕ್ಕೆ ಹಿಂದಿನ ವರ್ಷದಲ್ಲಿ ಭಾರತೀಯ ಸಂಪದ ಅನ್ನುವ ಟ್ರಸ್ಟು ಗಣಪತಿ ಹೆಗಡೆಯವರಿಂದ ಹಾಗೂ ವಿಜಯ ಹೆಗಡೆಯವರು ದೊಡ್ಡಮನೆಯವರಿಂದ ನನಗೆ ಶಂಕರ ಮಠದಲ್ಲಿ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಟುಕೊಂಡು ಅರಣ್ಯ ಇಲಾಖೆ ಎಲ್ಲ ಒಂದು ಅಧಿಕಾರಿಗಳನ್ನು ಕರೆಸಿ ನನ್ನನ್ನು ಸನ್ಮಾನಿಸಿದರು. ಇದಕ್ಕೆಲ್ಲ ಕಾರಣ ನಮ್ಮ ಇಲಾಖೆಯ ಎಲ್ಲ ಹಿರಿಯ ಅಧಿಕಾರಿಗಳು ಹಾಗೂ ನಮ್ಮಲ್ಲಿ ಈಗ ದಿನನಿತ್ಯ ಸಿಗುವಂಥ ಉಪವಲಯಾಧಿಕಾರಿ ಹಾಗೂ ವಲಯ ಅರಣ್ಯಾಧಿಕಾರಿಗಳ ಸಹಕಾರದಿಂದ ನನಗೆ ಒಂದು ಹೆಮ್ಮೆಯ ಒಂದು ಕಾರ್ಯ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. ಅಂದ್ರೆ ನೀವು ನರ್ಸರಿಗೆ ಆಯ್ಕೆ ಆಗಲಿಕ್ಕೆ ಕಾರಣ ಏನು? ನಾನು ಮೂಲತಃ ಅಂಕೋಲ ತಾಲೂಕಿನ ಬೆಳಬಂದರ್ ಊರಿನವನಾಗಿದ್ದರಿಂದ ನನಗೆ ಓದಿನ ಮುಂದಿನ ಅಭ್ಯಾಸದಲ್ಲಿ ಕಷ್ಟ ಆಯಿತು. ತದನಂತರದಲ್ಲಿ ನನ್ನ ಹತ್ತಿರದವರೊಬ್ಬರು ಇಲ್ಲಿ ಉಪವಲಯ ಅರಣ್ಯಾಧಿಕಾರಿಗಳಿದ್ದರು, ಅವ್ರ ಹತ್ರ ಕೇಳ್ಕೊಂಡಾಗ ನರ್ಸರಿಗೆ ಬಂದು ನನ್ನನ್ನು ಸೇರ್ಪಡೆ ಮಾಡಿಕೊಂಡ್ರು. ನಾನು ಅತಿ ಒಂದು ಖುಷಿಯಿಂದ ಮತ್ತು ಇದ್ರ ಬಗ್ಗೆ ಕೃಷಿಯಲ್ಲಿ ನಾನು ಯಾವತ್ತೂ ಸಣ್ಣಿರುವಾಗಿಂದರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರೋದಕ್ಕಾಗಿ ನನ್ನನ್ನು ನರ್ಸರಿಯಲ್ಲಿ ಹಾಕ್ಕೊಂಡ್ರು. ನರ್ಸರಿಯಲ್ಲಿ ಪ್ರತಿನಿತ್ಯನೂ ನಾನು ಅದ್ರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸ್ಕೊಂಡು ಮಾಡ್ಕೊಳ್ತಾ ಬಂದಿದ್ದಕ್ಕಾಗಿ ನನಗೆ ಇಲ್ಲಿವರೆಗೂ ನರ್ಸರಿಯ ಸೇವೆಯನ್ನು ಸಲ್ಲಿಸಲಿಕ್ಕೆ ಅನುಕೂಲ ಆಯಿತು. ಬಂದಂಥ ಅಧಿಕಾರಿಗಳೆಲ್ಲರೂ ನನಗೆ ತುಂಬ ಒಂಥರ ಚೆನ್ನಾಗಿ ನೋಡಿಕೊಂಡು ಮಾರ್ಗದರ್ಶನವನ್ನು ಕೊಟ್ಟಿದ್ದಕ್ಕಾಗಿ ಈ ಒಂದು ಸಾಧಕರ ಒಂದು ಪಟ್ಟಿಯಲ್ಲಿ ಸೇರಲಿಕ್ಕೆ ಅವಕಾಶ ಆಯಿತು. ಅದರ ಬಗ್ಗೆ ನಾನು ಒಂದು ಹೇಳ್ಕೊಳ್ಳಿಕ್ಕೆ ಬಯಸ್ತೀನಿ. ಈಗ ನಾವು ನರ್ಸರಿ ಬೆಳೆಸಬೇಕು ಅಂತ, ನರ್ಸರಿ ಅಂದರೆ ಅತ್ಯಂತ ಸೂಕ್ಷ್ಮವಾಗಿತ್ತು, ಅಂದರೆ ಹೊಸದಾಗಿ ಹುಟ್ಟಿದ ಮಗುವಿನ ಹಾಗೆ ನೋಡ್ಕೋಬೇಕು ಅವನ್ನ. ಅವಕ್ಕೆ ತೀರ ನೀರೂ ಜಾಸ್ತಿ ಆಗಬಾರ್ದು, ಬಿಸಿಲು ಜಾಸ್ತಿ ಆಗಬಾರ್ದು, ನೆರಳು ಜಾಸ್ತಿ ಆಗಬಾರ್ದು, ಹಾಗೆ ಬೇಕಾದಾಗಿ ನೋಡ್ಕೋಬೇಕು. ನೀವು ಅಲ್ಲಿ ಪ್ಲಾಸ್ಟಿಕ್ ಬ್ಯಾಗ್ ಇರುತ್ತೆ, ಪ್ಲಾಸ್ಟಿಕ್ ಬ್ಯಾಗಲ್ಲಿ ಮಣ್ಣನ್ನು ತುಂಬ್ತೀರಿ. ಆ ಮಣ್ಣು ತುಂಬಕ್ಕಿಂತ ಪೂರ್ವದಲ್ಲಿ ಅದನ್ನೊಂದು ಹದಗೊಳಿಸ್ಬೇಕು. ಮಣ್ಣು ಹೇಗೆ ಅದನ್ನು ಹದಗೊಳಿಸೋದು, ಏನೇನು ಮಾಡ್ತೀರಿ ಅಲ್ಲೆಲ್ಲ? ಈ ಕೆಂಪು ಮಣ್ಣು ಅದನ್ನು ನಾವು ಲ್ಯಾಬೊರೇಟ್ರಿ ಕಳಿಸಿ ಚೆನ್ನಾಗಿರುವಂಥದ್ದನ್ನು ನಮ್ಮ ಸಾಹೇಬರು ಆಯ್ಕೆ ಮಾಡ್ಕೊಂಡು ಕೊಟ್ಟಿರ್ತಾರೆ. ಆ ಮಣ್ಣನ್ನು ಆಮೇಲೆ ಈ ಸಾವಯವ ಗೊಬ್ಬರದಲ್ಲಿ ನಾವು ಸಗಣಿ ಗೊಬ್ಬರವನ್ನು ಬಳಸ್ತೀವಿ, ಅದೇ ರೀತಿಯಾಗಿ ಉಸುಕನ್ನು ಬಳಸ್ತೀವಿ. ಆ ಪ್ರಮಾಣದಲ್ಲಿ ಒಂದು 50 ಬುಟ್ಟಿ ಮಣ್ಣಿಗೆ ಒಂದು 10 ಬುಟ್ಟಿ ಮರಳು, ಆಮೇಲೆ ಒಂದು 20 ಬುಟ್ಟಿ ಗೊಬ್ಬರನ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿ, ಮಿಕ್ಸರ್ ಅಂತೀವಿ ನಾವು, ಮಿಕ್ಸ್ ಮಾಡಿ ಆ ನಂತರದಲ್ಲಿ ನಾವು ಅದನ್ನು ಕೊಟ್ಟೆ ತುಂಬಿ ಅದಕ್ಕೆ ಯಾವುದು ಒಂದು ಮದರ್ ಪ್ಲ್ಯಾಂಟ್ ಅಂತ ಹೇಳುವಂಥ ಒಂದು ಗಿಡಗಳಿರ್ತವೆ, ಕಿಂದಳಿರ್ಬೋದು, ಮತ್ತಿ ಇರ್ಬೋದು, ಸೀತಾಶೋಕ ಇರ್ಬೋದು, ಆಪತ್ತಿ ಗಿಡಗಳಿರ್ಬೋದು, ಅಥವಾ ಬಿಲ್ವಪತ್ರೆ ಇರ್ಬೋದು, ಅದರನ್ನು ಯಾವ ರೀತಿಯಾಗಿ ಮದರ್ ಪ್ಲ್ಯಾಂಟ್ ಇದೆಯಾ, ದೊಡ್ಡ ಮರದಲ್ಲಿ ಏನಿದೆಯಾ ಬೀಜ, ಅದನ್ನು ಆಯ್ಕೊಂಡು ಬಂದು ಅದನ್ನು ನಾವು ಅದನ್ನು ಬೆಡ್ಡಿಗೆ ಹಾಕಿ ಆ ಬೆಡ್ನಲ್ಲಿ ಹುಟ್ಟಿದ ಗಿಡಗಳನ್ನು ಫಸ್ಟಿಗೆ ಹುಟ್ಟಿದ ಗಿಡಗಳನ್ನು ತೆಗೆದು ನಾವು ಕೊಟ್ಟೆ ಹಾಕ್ತೀವಿ. ಆಮೇಲೆ ಕೊನೆಗೆ ಹುಟ್ಟಿದ ಗಿಡಗಳನ್ನು ನಾವು ಆ ಬೆಡ್ಡಲ್ಲೇ ಬಿಟ್ಟು ಬಿಡ್ತೀವಿ, ಯಾಕಂದರೆ ಅದನ್ನು ನಮಗೆ ಲಾಸ್ಟಿಗೆ ಕೊನೆಗಳಿಗೆಲ್ಲ ಅದು ಹುಟ್ಟಿದ್ದು ಚೆನ್ನಾಗಿ ಬರುವುದಿಲ್ಲ ಹೇಳಿ ಆ ರೀತಿಯಾಗಿ ಸಂರಕ್ಷಣೆ ಮಾಡಿ ಅದನ್ನು ಗ್ರಿಡಿಷನ್ ಅಂತ ಮಾಡ್ತೀವಿ. ದೊಡ್ಡದು ಸಣ್ಣದು ಗಿಡಗಳನ್ನು ಆಯ್ಕೆ ಮಾಡಿ ದೊಡ್ಡದ್ರ ಮಧ್ಯೆ ಇದ್ದ ಗಿಡಗಳನ್ನು ತೆಗೆದು ಸಣ್ಣ ಗಿಡದ ಬದಿಗೆ ಹಚ್ಚಿ ದೊಡ್ಡ ಗಿಡನೇ ಒಂದು ಸೈಡು, ಸಣ್ಣ ಗಿಡನೇ ಒಂದು ಸೈಡ್ ಮಾಡ್ತೀವಿ. ಆಮೇಲೆ ಕೆಳಗಡೆ ಯಾವುದೇ ಕಾರಣಕ್ಕೂ ಬೀರ್ ಕೊಡದೇ ಥರ ಅದನ್ನು ನೋಡ್ಕೊಳ್ತೀವಿ, ಶಿಫ್ಟಿಂಗ್ ಅಂತೀವಿ. ಶಿಫ್ಟಿಂಗ್ ಮಾಡಿ ಆಮೇಲೆ ಅದನ್ನು ಗ್ರಿಡಿಷನ್ ಮಾಡ್ತೀವಿ, ದೊಡ್ಡದು ಸಣ್ಣದು ಅಂತ ಹೇಳೋದ್ರ ಬಗ್ಗೆ. ಹಾಗೆಲ್ಲ ಮಾಡಿದಾಗ ಆ ಗಿಡಗಳ ವಾಗಾತಿ ಬಗ್ಗೆ ನಾವು ಹೆಚ್ಚಿನ ಮುತುವರ್ಜಿ ವಹಿಸಲಿಕ್ಕೆ ಅಧಿಕಾರಿಗಳು ಸಹಕಾರ ಕೊಡ್ತಾ ಇರೋದ್ರಿಂದ ನಾನು ಯಾವ ರೀತಿಯಾದಂಥ ಕೆಲಸ ಇಲಾಖೆಯಿಂದ ಬರ್ತದೆ ಅದನ್ನೆಲ್ಲ ಪೂರೈಸಿದ್ದಕ್ಕಾಗಿ ಈ ನರ್ಸರಿ ಹೆಸರು ಬರಲಿಕ್ಕೆ ಕಾರಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಕೆಲವೊಂದಿಷ್ಟು ಬೀಜವನ್ನು ಹಾಕ್ತೀವಿ, ಕೆಲವೊಂದಿಷ್ಟು ಸಣ್ಣ ಸಸಿಗಳು ಎಲ್ಲೆಲ್ಲಿ ಹುಟ್ಟಿದ್ವು ಅಂತಂದು ಹಾಕ್ತೀವಿ, ಯಾವುದು ಸರಳ ಮತ್ತು ಯಾವುದು ಅನುಕೂಲ? ಈಗ ಎಲ್ಲ ಗಿಡಗಳನ್ನು ನಾವು ಬೆಡ್ಡಲ್ಲಿ ಹಾಕಿ ಮಾಡ್ಲಿಕ್ಕೆ ಆಗುವುದಿಲ್ಲ, ಕೆಲವೊಂದು ಬೆಡ್ಡಲ್ಲಿ ಸಿಗ್ಲಿಕ್ಕೆ ಇರುವುದಿಲ್ಲ. ದೊಡ್ಡ ಕಾನ್ ಒಳಗೆ ನಮಗೆ ರಾಗಿ ಹೊಸಳ್ಳಿ ಆ ಸೈಡು, ದೊಡ್ಡ ಘಾಟ ಸೆಕ್ಷನ್ ಅಲ್ಲಿ ದೇವಿ ಮನೆ ಆ ಸೈಡ್ ಹೋದಾಗ ಕೆಂಪು ನೇರಳೆ ಸಿಗ್ತದೆ, ಆ ಕೆಂಪು ನೇರಳೆ ಬೀಜಗಳನ್ನು ಅಲ್ಲೇ ಹುಟ್ಟಿರ್ತದೆ. ನಾವು ಫಸ್ಟಿಗೆ ಏನು ಹುಟ್ಟಿರ್ತದೆ ಆವಾಗಲೇ ಆ ಗಿಡಗಳನ್ನು ನಾವು ಎತ್ಕೊಂಡು ಬಂದು ಇಲ್ಲಿ ನಾವು ಟಿ ಪಿ ಮಾಡಿಬಿಡ್ತೀವಿ ಕೊಟ್ಟೆಗೆ. ಆವಾಗೇನಾಗ್ತದೆ, ಗ್ರೋ ಚೆನ್ನಾಗಿ ಬರ್ತದೆ, ಗಿಡನೂ ಹೈಟ್ ಬರ್ತದೆ, ಆ ಗಿಡಗಳ ಸಂಖ್ಯೆ ಸಾಯುವುದು ಕಡಿಮೆ ಇರ್ತದೆ. ಹಾಗಾಗಿ ಆ ಗಿಡಗಳನ್ನು ಫಸ್ಟಿಗೆ ತೊಗೊಂಡು ಬರ್ತೀವಿ. ಈ ನಾವು ಬೀಜ ಮಾಡೋಕ್ಕೆ ಹೋದಾಗ ಫಸ್ಟಿಗೆ ಬೀಜ ಏನು ಬಲ್ತಿರ್ತದೆ ಆ ಬೀಜ ಏನು ಉದುರು ಬೀಜ ತೊಗೊಂಡು ಬಂದು ನಾವು ಬೆಡ್ಡಿಗೆ ಹಾಕಿ ಅದನ್ನು ನಾವು ಗಿಡ ಮಾಡ್ತೀವಿ. ಈ ಎಲ್ಲ ಥರದ ಗಿಡಗಳಲ್ಲಿ ಕೂಡ ಇದು ಆಗುತ್ತಾ? ಹೇಗೆ? ಹೌದು ಸರ್, ಅಂದರೆ ಈ ಗಿಡಗಳಲ್ಲಿ ನಾವು ಬೀಜವನ್ನು ಆಯ್ಕೆ ಮಾಡಿಕೊಂಡು ನರ್ಸರಿಲಿ ಮಾಡುವಾಗ ಪ್ರತಿಯೊಂದು ಗಿಡದಲ್ಲೂ ನಾವು ಅದನ್ನು ಆಯ್ಕೆ ಮಾಡಲೇಬೇಕಾಗ್ತದೆ. ಈಗ ಉದಾಹರಣೆಗೆ ಮದ್ದಾಲೆ ಬೀಜ, ನಾವು ದೊಡ್ಡ ಮರ ಏನಿದೆ ಆ ದೊಡ್ಡ ಮರದಲ್ಲಿ ನಾವು ಹೋಗಿ ಬೀಜವನ್ನು ಫಸ್ಟಿಗೆ ಬಲಿತದೆ, ಆ ಬೀಜವನ್ನು ತೆಗೆದುಕೊಂಡು ಬಂದು ಅದನ್ನು ಸಂರಕ್ಷಣೆ ಮಾಡಿ ಕರೆಕ್ಟಾಗಿ ಹದ ಇಟ್ಟುಕೊಂಡು ಆ ನಂತರ ನಾವು ಬೆಡ್ಡಿಗೆ ಹಾಕಿ ಮಾಡಿದ್ರೆ ಮಾತ್ರ ಅದನ್ನು ಬರ್ತದೆ. ಬಿಟ್ಟರೆ ನಾವು ಅದನ್ನು ಜಂಗಲಲ್ಲಿ ಸಿಕ್ಕಿದ ಗಿಡಗಳನ್ನೆಲ್ಲ ಬಿದ್ದು ಹುಟ್ಟಿದ ಗಿಡಗಳನ್ನೆಲ್ಲ ತಗೊಂಡು ಬಂದರೆ ನಮ್ಮ ಕೊಟ್ಟೆಯಲ್ಲಿ ಆ ಒಂದು ಹೈಟಿಗೆ ಬರುವುದಿಲ್ಲ. ಅದು ಎಳೆ ಬೀಜನೂ ಆಗಿರ್ಬೋದು ಅಥವಾ ಎಳೆ ಮರದ ಬೀಜನೂ ಆಗಿರ್ಬೋದು, ಅವಾಗ ನಮ್ಗೆ ಅದು ಯಾವ್ದು ಹೇಳಿ ಗೊತ್ತಾಗುವುದೇ ಇಲ್ಲ. ಹಾಗಾದ್ರೆ ನಾವು ದೊಡ್ಡ ದೊಡ್ಡ ಮರದಡಿಗೆ ಹೋಗಿ ಆ ಬೀಜಗಳದ ಸಸಿಗಳನ್ನು ತಗೊಂಡು ಬರ್ತೀವಿ ಸರ್. ಬೀಜನೂ ತರ್ತೀರಿ, ಸಸಿನೂ ತರ್ತೀವಿ? ಹೌದು ಸರ್, ಎರಡೂ ತರ್ತೀವಿ ಸರ್. ಅಂದ್ರೆ ಕೆಲವೊಂದು ಮರದ ಬೀಜ ನಮಗೆ ಸಂಗ್ರಹ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಘಾಟ್ ಸೆಕ್ಷನ್ ನಲ್ಲಿ ಇರುವಂತದ್ದು ಈ ಕೆಂಪು ನೇರಳೆ ಈ ಆಪತ್ತಿ ಬೀಜಗಳೆಲ್ಲ ಏನಾಗ್ತದೆ, ನಾವು ಹಣ್ಣಾದ ಟೈಮ್ನಲ್ಲಿ ನಾವು ಹೋಗಿ ತೆಗೆದುಕೊಂಡು ಬರ್ಬೇಕಾಗ. ಇದಕ್ಕೆ ಎಷ್ಟು ಜನ ಇರ್ತೀರಿ? ನೀವು ಒಬ್ಬರೇ ಅಲ್ಲ, ಸುರೇಶ್ ಒಬ್ಬರೇ ಹೋಗಲ್ಲ, ನಿಮ್ ಹಾಗೆ ಎಷ್ಟು ಜನ ಇರ್ತೀರಿ? ಸರ್, ನಾವು ಈಗ ಅಲ್ಲಿ ನರ್ಸರಿಯಲ್ಲಿ ನಾನು ಒಬ್ಬನೇ ನೋಡ್ಕೊಳ್ತಾ ಇದ್ದೆ ಸರ್. ಲೇಬರ್ ಮಾತ್ರ ನಮಗೆ ಡಿಪೆಂಡ್ ಆಗಿರ್ತಾರೆ ಸರ್. ಹೌದು ಸರ್, ಅಂದ್ರೆ ನಾವು ಏನೇ ಮಾಡುವಾಗ ಲೇಬರ್ ಮೇಲೆ ಡಿಪೆಂಡ್ ಆಗಿರ್ತೀವಿ. ಅವರು ನಮಗೆ ಬೇಕೇ ಬೇಕು, ನೀರು ಹಾಕೋದು, ಕಳೆ ತೆಗೆಯೋದು. ಅಂದ್ರೆ ನಮ್ಮ ಮಾರ್ಗದರ್ಶನ, ನಮಗೆ ಮಾರ್ಗದರ್ಶನ ಕೊಡ್ಲಿಕ್ಕೆ ಉಪ ವಲಯ ಅರಣ್ಯಾಧಿಕಾರಿಗಳು, ಅರಣ್ಯ ರಕ್ಷಕರು, ಹಾಗೂ ವಲಯ ಅರಣ್ಯಾಧಿಕಾರಿಗಳು, ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು, ಅವರೆಲ್ಲ ಬಂದಾಗ ನಮ್ಮ ಮಾರ್ಗದರ್ಶನ ಕೊಟ್ಟು ಹೋಗಿರ್ತಾರೆ, ಈ ರೀತಿನೇ ಮಾಡಿ ಅಂತೇಳಿ. ನಾವು ಅದೇ ರೀತಿನೇ ಪಾಲನೆ ಮಾಡ್ಕೊಂಡು ಬರ್ತೀವಿ. ನಾವು ಏನು ಬೀಜಕ್ಕೆ ಹೋಗಬೇಕಾದ್ರೆ ನಮ್ಮದೇ ಆದಂಥ ಒಂದು ಲೇಬರು ಅಥವಾ ನಮ್ಮ ಅರಣ್ಯ ಇಲಾಖೆಯಲ್ಲಿರುವಂಥ ನನ್ನಾಗೆ ಈಗ ಹೊರಗಡೆ ಏನು ಫೀಲ್ಡ್ ಮಾಡ್ತಾರೆ ನಡೆತೋಪು ವಾಚರ್ಸು, ಅವ್ರನ್ನೆಲ್ಲ ಯಾರನ್ನಾರು ಒಬ್ಬರನ್ನು ಕರ್ಕೊಂಡು ನಾವು ಕಾಡಿಗೆ ಹೋಗ್ತೀವಿ. ಒಬ್ಬರೇ ಹೋಗ್ಲಿಕ್ಕೆ ಅನಾನುಕೂಲ ಆಗ್ತದೆ, ನಮಗಲ್ಲಿ ಸಮಸ್ಯೆಗಳಿರ್ತದೆ ಒಂದು ಹಿಡ್ಕೊಂಡು ಕೂತ್ಕೊಳ್ಳಿಕ್ಕೆಲ್ಲ. ಹಾಗಾಗಿ ಅವರನ್ನು ಕರ್ಕೊಂಡು ಹೋಗಿ ನಾವು ಅದನ್ನು ಬೀಜ ಸಂಗ್ರಹಣೆ ಮಾಡ್ಕೊಂಡು ಬರುವಂತ ಕಾರ್ಯ. ಮೊದಲಿಗೆ ಸಣ್ಣ ಬ್ಯಾಗ್ ಅಲ್ಲಿ ಹಾಕ್ತೀರಿ, ಆ ನಂತರ ದೊಡ್ಡ ಒಂದು ಸ್ವಲ್ಪ ಬೆಳೀತು ಅಂದ್ರೆ ಇನ್ನೊಂದು ದೊಡ್ಡ ಬ್ಯಾಗ್ ಹಾಕ್ತೀರಿ, ಅದು ಇನ್ನೂ ದೊಡ್ಡದಾಯ್ತು ಅಂತ ಅಂದಾಗ ಇನ್ನೂ ದೊಡ್ಡ ಬ್ಯಾಗ್ ಹಾಕ್ತೀರಿ. ಹಿಂಗ್ ಶಿಫ್ಟಿಂಗ್ ಮಾಡೋದು ಪ್ರತಿ ವರ್ಷಕ್ಕೊಂದ್ಸಾರಿ ನಾವು ಹೇಗೆ? ಹೌದು ಸರ್, ನಾವು ಈಗ ಮಳೆಗಾಲ ಹನಿ ಹತ್ತಬೇಕಾದ್ರೆ ಅದನ್ನ 6-4 ಅಂತ ಹೇಳುವ ಸೈಜಿನ ಕೊಟ್ಟೆಯಲ್ಲಿ ನಾವು ಈಗ ಸಿಗುವಂತದ್ದು ಹೆಬ್ಬಲ್ಸು, ಹಲಸು, ವಾಟೆ, ಆಮೇಲೆ ಈಗ ಮಳೆಗಾಲ ಹತ್ತಬೇಕಾದ್ರೆ ಏನ್ ಸಿಗ್ತದೆ ಅದನ್ನು ಅಷ್ಟು ತಗೊಂಡು ಬಂದು ಸಾಲ್ದುಪ್ಪ ಮಾವು ಇಂಥದ್ದೆಲ್ಲ ತಗೊಂಡು ಬಂದು 6-4 ಹಾಗೂ 5-8 ಕೊಟ್ಟೆಯಲ್ಲಿ ನಾವು ಅದನ್ನ ಸಂಗ್ರಹ ಮಾಡಿರ್ತೀವಿ. ಆ ನಂತರ ದೀಪಾವಳಿ ನಂತರ ಅಂದ್ರೆ ಈ ಮಳೆಗಾಲ ಮುಗಿದು ನವೆಂಬರ್ ಡಿಸೆಂಬರ್ ದಲ್ಲಿ ಅದನ್ನ ಮಣ್ಣು ಮತ್ತು ಮರಳು ಗೊಬ್ಬರ ಮೂರು ಹದವಾದಂತ ಮಣ್ಣು ಅದನ್ನೆಲ್ಲ ತರಿಸಿ ಆವಾಗ ನಾವು ನರ್ಸರಿ ಸ್ಟಾರ್ಟ್ ಮಾಡುವಾಗ ಈ ಗಿಡಗಳಲ್ಲಿ ಯಾವ ಗಿಡ ಚೆನ್ನಾಗಿದೆ ಆ ಗಿಡಗಳನ್ನು ತಗೊಂಡು ಹೋಗಿ 8 ಮತ್ತು 12 ಸೈಜ್ನಲ್ಲಿ ಹಾಕ್ತೀವಿ. ಆಮೇಲೆ 10-16 ಸೈಜ್ ಅಲ್ಲಿ ಹಾಕ್ತೀವಿ, 14x20 ಸೈಜಿನ ಬ್ಯಾಗ್ ನಲ್ಲಿ ಹಾಕ್ತೀವಿ ರೋಡ್ ಸೈಡ್ ಗಿಡಗಳನ್ನ ನಡ್ಲಿಕ್ಕೆ. ಆ ತರದ ಬ್ಯಾಗ್ಗಳು ಏನು ಇಲಾಖೆಯಿಂದ ಬರ್ತದೆ ಆ ಬ್ಯಾಗ್ಗಳಿಗೆ ನಾವು ಅದನ್ನ ರೀಬ್ಯಾಗ್ ಮಾಡ್ತೀವಿ. ಈ ಕೊಟ್ಟೆ ಹರಿದು ಆ ಕೊಟ್ಟೆಗೆ ರೀಬ್ಯಾಗ್ ಮಾಡಿ ಅದನ್ನ ಲೈನ್ ಔಟ್ ಮಾಡಿಕೊಂಡು ಅದನ್ನ ಮಾಡಿ ಅದಕ್ಕೆ ಫೇಸ್ ಕೊಡ್ಲಿಕ್ಕೆ, ಆಮೇಲೆ ಗಿಡ ಹೈಟ್ ಬಂದ ತಕ್ಷಣ ಅದನ್ನ ದೂರ ದೂರ ಇಡಬೇಕಾಗ್ತದೆ. ಅವಾಗ ಅದಕ್ಕೆಲ್ಲ ಜಾಗ ಇಟ್ಟುಕೊಂಡು ನಾವು ಲೈನ್ ಔಟ್ ಮಾಡ್ಕೊಳ್ತಾ ಹೋಗ್ತೀವಿ. 3 ಲೈನ್ ಅನ್ನ ಒಂದೇ ಜಾತಿ ಗಿಡ ಮಾಡ್ತೀವಿ, ಆನಂತರ ಮತ್ತೆ ಗ್ಯಾಪ್, ಆನಂತರ ಮತ್ತೆ 3 ಲೈನ್. ಅಂದ್ರೆ ನಾವು ದೂರ ಇಡುವಾಗ ಆ ಫೇಸ್ ನಮಗೆ ಸರಿ ಆಗ್ತದೆ ಹೇಳೋ ಉದ್ದೇಶಕ್ಕೆ ಅದನ್ನೆಲ್ಲ ಮಾರ್ಗದರ್ಶನ ಏನಿದೆ ಇಲಾಖೆದು ಅದನ್ನೇ ಪಾಲನೆ ಮಾಡ್ಕೊಳ್ತಾ ಚೆನ್ನಾಗಿ ನಡೆಸಿದ್ರು. ಹೊಸ ಬ್ಯಾಗಿಗೆ ಹಾಕುವಾಗ 6-4 ಮತ್ತೆ ಇನ್ನೊಂದು ದೊಡ್ಡ ಬ್ಯಾಗಿಗೆ ಹಾಕ್ತೀರಿ? 5-8, 6-4, 8-12 ಹಿಂಗ್ ಹಾಕುವಾಗ ಹೊಸ ಬ್ಯಾಗಿಗೆ ಶಿಫ್ಟ್ ಮಾಡುವಾಗ ಅಲ್ಲಿ ಹೊಸ ಮಣ್ಣು ಇರುತ್ತೋ ಅಥವಾ ಮತ್ತೆ ಹೇಗಿರುತ್ತೆ? ಇಲ್ಲ ಸರ್, ಅದನ್ನ ನಾವು ಹೊಸ ಮಣ್ಣನ್ನ ನಾವು ಅಲ್ಲಿ ಹದಗೊಳಿಸ್ಕೊಂಡಿರ್ತೀವಿ. ಹೊಸ ಮಣ್ಣು, ಹೊಸ ಗೊಬ್ಬರ, ಆಮೇಲೆ ರೇತಿನ ಈ ಮರಳು ಮೂರನ್ನು ಮಿಕ್ಸ್ ಮಾಡಿ ಈ ಕೊಟ್ಟೆಲ್ಲಿರುವ ಗಿಡಗಳದ್ದ ಏನು ಮಣ್ಣಿದೆ ಅದು ಮಾತ್ರ ಹಳೆತಾಗಿರ್ತದೆ, ಬಿಟ್ಟರೆ ಅದು ಬೇರಿಗೆ ಅಟ್ಯಾಚ್ ಆಗಿರ್ತದೆ. ಬಾಕಿ ಎಲ್ಲ ಹೊಸ ಮಣ್ಣು ಹಾಕಿ ನಾವು ಮಾಡಿದ್ರಿಂದನೇ ಆ ಗಿಡ ಹೈಟಿಗೆ ಬರ್ತದೆ ಸರ್. ಅದು ಹೌದು ಸರ್, ಅಂದ್ರೆ ಅದಕ್ಕೆ ಸ್ಪೇಸಿಂಗ್ ಕೊಡ್ತೀರಿ, ನೆರಳೆ ಸಣ್ಣದೆಲ್ಲ ಮಾಡಿ ಹಚ್ತೀವಿ. ಹೌದು ಸರ್, ಹೌದು ಸರ್. ಮತ್ತೆ ಸಣ್ಣದಿದ್ದಾಗ ಅದು ನೆರಳು ಬಯಸುತ್ತೋ ಅಥವಾ ಬಿಸಿಲನ್ನು ಬಯಸುತ್ತೋ? ಕೆಲವೊಂದಿಷ್ಟು ನೆರಳು ಬಯಸ್ತು, ಕೆಲವೊಂದು ಬಿಸಿಲು ಬಯಸ್ತು. ಹೌದು ಸರ್, ಅಂದ್ರೆ ನಮಗೆ ಸರ್ ಈಗ ಬಿಸಿಲಲ್ಲಿದ್ದ ಗಿಡಗಳು ಚೆನ್ನಾಗಿ ಬೆಳೀತಾವ ಸರ್. ಅದರಲ್ಲಿ ನಮಗೆ ಕೆಲವು ಜಾತಿ ಗಿಡಗಳು ನೆರಳು ಬೇಕಾಗ್ತದೆ ಸರ್. ಉಪ್ಪಾಗೆ ಮುರುಗಳು, ರಾಮಪತ್ರೆ ಇಂಥ ಗಿಡಗಳಿಗೆ ನಾವು ಶೇಡ್ ನೆಟ್ ಕಟ್ತೀವಿ ಸರ್. ಆಮೇಲೆ ಬೆತ್ತ, ಇದಿಷ್ಟಕ್ಕೆ ನಾವು ಶೇಡ್ ನೆಟ್ ಕಟ್ಟಿ ಅದ್ರ ಒಳಗಡೆನೆ ಬೆಳೆಸ್ತೀವಿ. ಯಾಕಂದ್ರೆ ಅದು ಯಾವಾಗಲೂ ದೊಡ್ಡ ಕಾಡಿನೊಳಗೆ ಇರುವಂತ ಮರಗಳಾದಕ್ಕಾಗಿ ನಾವು ಅದನ್ನ ಆ ತರವಾಗಿ ರಕ್ಷಣೆ ಮಾಡಬೇಕಾಗ್ತದೆ ಸರ್. ಅದಕ್ಕೆ ಶೇಡ್ ನೆಟ್ ಎಷ್ಟು ವರ್ಷದ ನಂತರ ತೆಗಿಬಹುದು? ಬೈಲಿಯಲ್ಲಿ ಬೆಳಿಬೇಕಲ್ಲ ಅದು, ಆಮೇಲೆ ಎಲ್ಲ ಲೈಫ್ ಲಾಂಗ್ ಶೇಡ್ ನೆಟ್ ಕೊಡ್ಲಿಕ್ಕೆ ಆಗಲ್ಲ, ಎಷ್ಟು ದಿನದ ನಂತರ ತೆಗಿಬಹುದು? ಅದನ್ನ ನಾವು ಈಗ ಸಾಮಾನ್ಯ 1 ಫೂಟ್ ಗಿಡ ಬೆಳವಣಿಗೆ ಆದ್ಮೇಲೆ ಅದನ್ನ ತೆಗೆದು ಬಿಡ್ತೀವಿ ಸರ್. ಅಷ್ಟು ತೆಗೆದ್ರೆ ಸಾಕು, ಅದ ಬಗ್ಗೆ ಏನು ತೊಂದರೆ ಆಗಲ್ಲ? ಇಲ್ಲ ಸರ್. ಕೆಲವೊಂದಿಷ್ಟು ಬೇಗ ದೊಡ್ಡ ಚಂದಾಗಿ ಬೆಳೀತವು, ಹುಲುಸಾಗಿ ಬೆಳೀತವು, ಕೆಲವೊಂದಿಷ್ಟು ಕುಬ್ಜವಾಗಿ ಬೆಳೀತವು, ಸರಿಯಾಗಿ ಬೆಳೆಯಲ್ಲ. ಇದು ಬೀಜದ ದೋಷನೋ ಅಥವಾ ನಾವು ಹಾಕಿದಂತ ಮಣ್ಣು ಅಥವಾ ನಾವು ಕೊಟ್ಟಂತ ಕಾಳಜಿ ಏನಾದರೂ ಏರುಪೇರಾಗಿದ್ದು ಹಂಗೇನು ಕಾರಣ ಇರುತ್ತೋ ಹೇಗೆ? ಯಾಕೆ ಒಂದು ದೊಡ್ಡದು ಒಂದು ಸಣ್ಣದು ಬೆಳೆಯುತ್ತೆ? ಹೌದು ಸರ್. ಅಂದ್ರೆ ಈಗ ನಾವು ಮಾಡುವಂತ ಒಗತಿಲಿರ್ತದೆ ಸರ್ ಅದು, ನಾವು ಅದ್ರ ಬಗ್ಗೆ ಕಾಳಜಿ ತಗೊಳ್ಳೋದು. ಈಗ ಮಣ್ಣು ಮರಳು ಗೊಬ್ಬರ ಮೂರನ್ನು ಸರಿಯಾಗಿ ಹದವಾದಂತ ಮಣ್ಣು ಹಾಕಿದ್ರೆ ಎಲ್ಲ ಗಿಡಗಳು ಸಾಮಾನ್ಯವಾಗಿ ಬೆಳೀತದೆ. ಅದ್ರಲ್ಲಿ ಒಂದು ನಮಗೆ ಸಮಸ್ಯೆ ಬರೋದು ಅಂದ್ರೆ, ನಾವು ಗಿಡಗಳನ್ನು ಮಾಡುವಾಗ ಬೀಜ ತರುವಾಗ ಸಣ್ಣ ಮರದ ಬೀಜಗಳನ್ನು ತಂದಿದ್ರೆ ಅದನ್ನ ಅಷ್ಟು ಹೈಟಿಗೆ ಬರಲಿಲ್ಲ ಸರ್. ಹಾಗಾಗಿ ನಾವು ಹೈಟ್ ಮರದ್ದು ಅದು ಬಹಳ ಓಲ್ಡ್ ಅಂದ್ರೆ ಹಳೆಯ ಮರದ ಬೀಜಗಳನ್ನು ತಂದ್ರೆ ನಮಗೆ ಮರದ ಬೀಜನೂ ಚೆನ್ನಾಗಿರ್ತದೆ, ಇಲ್ಲಿ ಗಿಡ ಬೆಳೆಸಿದ್ರು ಹೈಟ್ ಆಗಿ ಬರ್ತದೆ, ದಷ್ಟಪುಷ್ಟವಾಗಿ ಬೆಳೀತದೆ. ತೀರ ಓಲ್ಡ್ ಆದ್ರೂ ನಡೀತ? ಹಾ ಹೌದು ಸರ್. ಬೀಜ ಮಾಡೋದು ಗಿಡ ಯಾವುದೇ ಆದ್ರೂ ಓಲ್ಡ್ ಆದ್ರೂ ಬರುತ್ತೆ. ಬೀಟೆ, ಆಮೇಲೆ ಈ ಸಾಲ್ದುಬ್ಬ, ಆಮೇಲೆ ಈ ಮದ್ದಾಲೆ, ಇವೆಲ್ಲ ನಮಗೆ ಬಹಳ ಹಳೆ ಮರದಗಳದ್ದು ತಂದ್ರೆ ಚೆನ್ನಾಗಿರ್ತದೆ. ಬೀಜ ಅಲ್ಲೇ ಉದುರಿಸ್ತಾವೋ ಅಥವಾ ಹಕ್ಕಿ ಪಕ್ಷಿಗಳು ಅಲ್ಲೆಲ್ಲಿ ತಗೊಂಡೋಗಿ ಉದುರಿಸೋದು ಹಂಗೆಲ್ಲ ಮಾಡ್ತಾವೋ ಹೇಗೆ? ಸಹಜವಾಗಿ ಹಣ್ಣಿನ ಬೀಜಗಳು ತಿಂತಾವು, ಎಲ್ಲೋ ಹಿಕ್ಕಿ ಆಗ್ತಾವೋ ಹಂಗೆಲ್ಲ. ಹೌದು ಸರ್. ಈಗ ಶ್ರೀಗಂಧನು ಸರ್ ಅದು ಹಕ್ಕಿ ತಿಂತದೆ ಸರ್ ಹಣ್ಣು ಸರ್. ಅದನ್ನ ತಿಂದದನ್ನ ಹಿಕ್ಕಿ ಎಲ್ಲಿ ಹಾಕ್ತದೆಯಾ ಅಲ್ಲಿ ಅದನ್ನು ತನ್ನಂತಾನೇ ಅದು ಅದರ ಹೊಟ್ಟೆ ಒಳಗಿಂದ ಬಂದಿದ್ದಕ್ಕಾಗಿ ಅದು ಟ್ರೀಟ್ಮೆಂಟ್ ಆಗಿರ್ತದೆ, ಆ ಗಿಡಗಳು ಹುಟ್ಟುತ್ತದೆ ಸರ್. ಕೌಲ್ ಹಣ್ಣು ಸರ್, ಕೌಲ್ ಹಣ್ಣು ಬಿಡುತ್ತದೆ, ಅದನ್ನು ಈ ಕಾಡ್ಕೊಂಡು ತಿಂತದೆ. ಆಮೇಲೆ ನಮ್ಮ ದನಕರುಗಳ ಊರಿನ ದನಕರುಗಳು ತಿಂತವೆ. ಆ ತಿಂದ ತಕ್ಷಣ ಅದನ್ನು ಸಗಣಿ ಹಾಕಿದ್ರೆ ಆ ಸಗಣಿಲಿ ಆ ಕೌಲ್ ಗಿಡನ ನೂರ್ಗಟ್ಟಲೆ ಗಿಡ ಹುಟ್ಟುತ್ತದೆ ಸರ್. ಅಂದ್ರೆ ಅದು ಅಷ್ಟು ಹೊಟ್ಟೆ ಒಳಗೆ ಹೋಗಿ ಬಂದ್ರು ಆ ಬೀಜ ಹಾಳಾಗಲ್ಲ ಸರ್. ಅದನ್ನು ಕೆಲವೊಂದು ಆ ರೀತಿಯಾಗುವಂಥದ್ದು ಇರ್ತದೆ ಸರ್. ಮತ್ತೆ ನೀವು ಆ ರೀತಿ ಟ್ರೀಟ್ಮೆಂಟ್ ಹೊಟ್ಟೆ ಒಳಗೆ ಆಗಿ ಬಂದ್ಬಿಟ್ಟಿರುತ್ತೆ ಬೀಜೋಪಚಾರ ಅಂತ ಸರ್. ಕೆಲವೊಂದಿಷ್ಟು ಆ ರೀತಿ ಆಗಲ್ಲ ಬೀಜೋಪಚಾರ, ಯಾವ ಹೊಟ್ಟೆಯಿಂದ ಆಗಿ ಬರಲ್ವೋ ನೀವು ಇಲ್ಲಿ ಉಪಚಾರ ಮಾಡ್ತಿರೋಕ್ಕ? ಹೌದು ಸರ್. ಅಂದ್ರೆ ಕೆಲವೊಂದು ಈಗ ರಾಮಪತ್ರಿ ಅಂತ ಹೇಳಿದ್ರೆ, ಆ ರಾಮಪತ್ರಿ ಅನ್ನೋದು ನಾವು ಮರಳಲ್ಲೇ ನಾವು ಬೆಡ್ ಮಾಡಿ ಅದನ್ನ ಹಾಕಿ ಅದಕ್ಕೆ ಯಾವುದೇ ಆದಂತ ಇರುವೆ ಅಥವಾ ಯಾವುದೇ ಆದಂತದ್ದು ತಿಂದೆ ಇದ್ದ ತರ ನೋಡಿಕೊಂಡು ಅದಕ್ಕೆ ಮೇಲೆ ಕರಡ ಮುಚ್ಚಿ ತಂಪು ಅಂಶ ಇಟ್ಟರೆ ಮಾತ್ರ ಈ ರಾಮಪತ್ರೆ ಮತ್ತು ಕಾಯ್ದೂಪ ಅನ್ನೋದು ಮಾತ್ರ ಸಾಮಾನ್ಯ 40-45 ದಿವಸಕ್ಕೆ ಮೊಳಕೆಯಾಗಿ ಹೊಡಿತೀವಿ. ಹಾಗಾಗಿ ಆ ರೀತಿಯಾಗಿ ನಾವು ಮಾಡಿದ್ರೆ ಮಾತ್ರ ಬರ್ತದೆ, ಸಾದ ತಂದು ಮಣ್ಣಲ್ಲಿ ಹೋಗ್ದಿಟ್ರೆ ಬರಲ್ಲ ಸರ್. ಅದ್ರ ಮೇಲೆ ಮುಚ್ಚಬೇಕು. ಹಾ ಮುಚ್ಚಬೇಕು ಸರ್, ಕರಡ ಮುಚ್ಚಬೇಕು. ಆಮೇಲೆ ಅದಕ್ಕೆ ಆದಂತದಕ್ಕೆ 2 ಹೊತ್ತು ನೀರು ಕೊಡಬೇಕು. ಅಷ್ಟು ತಂಪಿನಲ್ಲಿದ್ರೆ ಮಾತ್ರ ಕೆಲವೊಂದು ಬೀಜಗಳಿಗೆ ಆ ತರದ ಟ್ರೀಟ್ಮೆಂಟ್ ಮಾಡಿದ್ರೆ ಮಾತ್ರ ಬರುತ್ತೆ. ನೀರು ಕೊಡೋದ್ರ ಬಗ್ಗೆ ಹೇಳ್ತಾ ಇದ್ರು, ನೀರು ಯಾವ್ದಾವ್ದಕ್ಕೆ ಹೇಗೆ ಕೊಡಬೇಕು? ವಯಸ್ಸಿಗೆ ಅನುಗುಣವಾಗಿಯೋ ಅಥವಾ ಎತ್ತರಕ್ಕೆ ಅನುಗುಣವಾಗಿಯೋ ಅಥವಾ ಮಣ್ಣಿನ ಗುಣಕ್ಕೆ ಅನುಗುಣವಾಗಿಯೋ ನೀರು ಕೊಡೋದು ಹೇಗೆ ಸರ್? ನಾವು ಈ ಗಿಡಗಳನ್ನ ಬೆಳೆದಾಗ ಗಿಡ ಸಣ್ಣಿರುವಾಗ ಫಸ್ಟಿಗೆ ನಾವೇನು ಗಿಡ ಟಿ ಪಿ ಮಾಡ್ತೀವಿ ಆವಾಗ ಒಂದು ದಿವಸಕ್ಕೆ 3 ಬಾರಿ ನೀರುಗಳನ್ನು ಕೊಡ್ತೀವಿ ಸರ್. ಅಂದ್ರೆ ಅದಕ್ಕೆ ಅದು ಆಸರಿ ಆಗ್ಬೇಕಾದ್ರೆ ಸಣ್ಣ ಮಗುವಿಗೆ ಹಾಗೆ ಹಾಲು ಕೊಡ್ತಾ ಇರಬೇಕು ಆ ರೀತಿ ಮಾಡ್ತೀವಿ. ಆ ನಂತರ ದೊಡ್ಡಾಗ್ತಾ ದೊಡ್ಡಾಗ್ತಾ ಬಂತು, ಒಂದು ಫೂಟ್ ಬಂತು ಅಂತ ಹೇಳಿದ್ರೆ ಅದಕ್ಕೆ 2 ಟೈಮ್ ಮಾಡ್ತೀವಿ ಸರ್. ಆ ನಂತರ ನಾವೇನ್ ಮಾಡ್ತೀವಿ ಅದನ್ನ 1 ಟೈಮ್ ಮಾಡ್ತೀವಿ, 1 ಟೈಮ್ ಕೊಡ್ತೀವಿ ಸರ್. ಆವಾಗ ಅದೊಂದು 2 ಟೈಮ್ ಕೊಟ್ಬಿಟ್ರೆ ಬರೀ ಗಿಡ ಬಳ್ಳಿ ಆದಂಗೆ ಆಗ್ಬಿಡ್ತದೆ, ಅದು ದಪ್ಪ ಬರೋದಿಲ್ಲ. ಅವಾಗ ಈ ಪ್ಲಾಂಟೇಶನ್ ಅಲ್ಲಿ ನೆಟ್ಟಾಗ ಚೆನ್ನಾಗಿ ಬರಬೇಕು ಲೆಕ್ಕಕ್ಕೆ ನಮ್ಮ ಅಧಿಕಾರಿಗಳ ಮಾರ್ಗದರ್ಶನ ಇರ್ತದೆ, ಆ ರೀತಿಯಾಗಿ ಮಾಡಬೇಕು ಹೇಳಿ. ಅಂದ್ರೆ ಫೇಸ್ ಕೊಟ್ಟಾಗ ದಪ್ಪ ಬರ್ತದೆ ಗಿಡ. ಹೊಟ್ಟೆ ಫಸ್ಟಿಗೆ ಪುಟ್ಟಿಗೆ ಹಚ್ಚಿರ್ತೀವಿ ಅಲ್ಲ ಒಟ್ಟಿಗೆ, ಆ ನಂತರ ಅದನ್ನ ಸರ ಸಪ್ರೇಟ್ ಸಪ್ರೇಟ್ ಮಾಡಿ ದೂರ ಮಾಡ್ತೀವಿ ದೊಡ್ಡಾತ ಬಂದಂಗೆ. ಅವಾಗ ಗಿಡ ಕಲರ್ ಬರುತ್ತೆ, ದಪ್ಪ ದಪ್ಪ ಆಗಿ ಬರ್ತದೆ. ಪ್ಲಾಂಟೇಶನ್ ನಲ್ಲೂ ಯಾವುದೇ ಕಾರಣಕ್ಕೂ ಮುರಿದು ಹೋಗುದಿಲ್ಲ, ಕೋಲ್ ಕೊಡುವಂತ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ಆ ರೀತಿ ಮಾಡಿದ್ರಿಂದ ಅಧಿಕಾರಿಗಳು ನಿಯತ ಕೆಲಸ ಮಾಡೋದ್ರ ಬಗ್ಗೆ ಖುಷಿ ಪಡ್ತಾರೆ. ಕೆಲವೊಂದಿಷ್ಟು ಒಂದೇ ವರ್ಷಕ್ಕೆ ಟ್ರಾನ್ಸ್ಪ್ಲಾಂಟ್ ಮಾಡಬೇಕು, ಕೆಲವೊಂದಿಷ್ಟು 2 ವರ್ಷಕ್ಕೆ, ಕೆಲವೊಂದಿಷ್ಟು 3, 4, 5 ವರ್ಷ ಈ ರೀತಿ ಇಲ್ಲಿ ಯಾವ್ಯಾವ ಹಂಗ ಮಾಡಬಹುದು? 1 ವರ್ಷಕ್ಕೆ ನಮ್ಮ ಸಾಮಾನ್ಯ ಈಗ ಒಂದು 60-70 ಜಾತಿಗಳನ್ನು 1 ವರ್ಷಕ್ಕೆ ಮಾಡಬಹುದು ಸರ್. ಅಂದ್ರೆ 1 ವರ್ಷಕ್ಕೆ ಬರದೇ ಇರುವಂತ ಗಿಡ ಅಂದ್ರೆ ಹೇಳಿದ್ರೆ ನಮ್ಮಲ್ಲಿ ಬೆತ್ತ ಗಿಡಗಳು 1 ವರ್ಷಕ್ಕೆ ನಾಟಿ ಮಾಡ್ಲಿಕ್ಕೆ ಬರುವುದಿಲ್ಲ. ಅದು ಕನಿಷ್ಠ ಅಂದ್ರೆ ಒಂದು 18 ತಿಂಗಳಾದ್ರೂ ಅದು ನಾವು ನರ್ಸರಿಲಿಟ್ಟು ಅದನ್ನು ಉಪಚಾರ ಮಾಡಿ ಹೈಟ್ ಬಂದ ಮೇಲೆ ಅದನ್ನ ಬೆತ್ತ ನೆಡಬಹುದು. ಸುರುಗಿ ಭಾರಿ ಸ್ಲೋ ಆಗಿ ಬರೋದು ಅಂದ್ರೆ ಅದಕ್ಕೆ ಕನಿಷ್ಠ 2 ವರ್ಷ ಆದ್ರೂ ಅದು ನಮ್ಮಲ್ಲಿ ಉಳಿದು ಆ ನಂತರದಲ್ಲಿ ನಾವು ಸುರುಗಿ ಗಿಡನ ರೆಡಿ ಮಾಡಿ ಕೊಡಬಹುದು. ಬಹಳ ಸ್ಲೋ ಆಗಿ ಬೆಳೀತದೆ ಸಣ್ಣಿರುವಾಗ, ಒಂದು ಫೂಟ್ ಬಂತಂದ್ರೆ ಸಡನ್ಲಿ ಬೆಳೀತಾ ಹೋಗ್ತದೆ. ಹಾಗೆ ಅದೇ ರೀತಿ ಬೈನೆ, ಆ ಬೈನೆನೂ ಹಾಗೆ. ಆಮೇಲೆ ತಾಳಿ, ಆ ತಾಳಿ ಮತ್ತು ಬೈನೆ 2 ಒಂದೇ ವೆರೈಟಿ ಆದಕ್ಕಾಗಿ ಅದು 2 ವರ್ಷನಾದ್ರೂ ನಾವು ಮಾಡ್ಬೇಕಾದ. ಆಮೇಲೆ ಸೆಮೆಗಳ, ಆಮೇಲೆ ಬಿದಿರು, ಆಮೇಲೆ ನಮ್ಮಲ್ಲಿ ಯೆಲೋ ಬಾಂಬು, ಆಮೇಲೆ ಬರ್ಮಾ ಬಾಂಬು, ಇದನ್ನೆಲ್ಲ 1 ವರ್ಷಕ್ಕೆ ನಾವು ನರ್ಸರಿಯಿಂದ ಕೊಡ್ಲಿಕ್ಕೆ ಬರುವುದಿಲ್ಲ, ಜನರಿಗಾಗ್ಲಿ ಅಥವಾ ಪ್ಲಾಂಟೇಷನ್. ಅದು 2 ವರ್ಷ ಅದ್ರ ಬೆಳವಣಿಗೆ ಮಾಡಿ ಕಳಲೆ ಬಂತಂದು ಹೇಳಿದಾಗ ನಾವು ಆ ಗಿಡಗಳನ್ನ ಕೊಡ್ಲಿಕ್ಕೆ ಯೋಗ್ಯವಾಗಿರ್ತದೆ. ಅದನ್ನ ನಮ್ಮ ಅಧಿಕಾರಿಗಳ ಮಾರ್ಗದರ್ಶನವೇ ಮೇನ್ ಆಗಿರ್ತದೆ. ಯಾಕಂದ್ರೆ ಹೇಳಿದ್ರೆ ಅವರು ಈ ರೀತಿಯಾಗಿ ಬೆಳೆದು ಆ ನಂತರನೇ ಅದನ್ನು ಪ್ಲಾಂಟೇಶನ್ಗೆ ಒಯ್ಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಆ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದ್ದೀವಿ. ಈಗ ಪ್ಲಾಂಟೇಶನ್ ಮಾಡ್ತೀವಿ, ಒಂದು ನಮ್ಮ ಹೊಲದಲ್ಲಿ ಮಾಡಬಹುದು, ರೋಡ್ ಬದಿ ಮಾಡಬಹುದು, ಅಥವಾ ಅರಣ್ಯ ಪ್ರದೇಶದಲ್ಲೇ ಮಾಡಬಹುದು. ಮಾಡಿದಾಗ ಅದಕ್ಕೆ ಒಮ್ಮದೊಮ್ಮಕ್ಕೆ ಅತ್ಯಂತ ಕಾಳಜಿಯಿಂದ ಬೆಳೆಸುವಂತ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗಿ ಹಾಕ್ತೀವಿ. ಅಲ್ಲಿ ನಾವು ದಿನಾನು ನೀರು ಕೊಡ್ತಾ ಇರ್ತೀವಿ, ಅದು ಏನು ಕಷ್ಟ ಸುಖ, ಅದಕ್ಕೆ ರೋಗ ಬಂತು, ಕೀಟ ಬಂತು ಎಲ್ಲ ನೋಡ್ತಾ ಇರ್ತೀವಿ. ಅಲ್ಲೇ ಹಚ್ಚಿದಾಗ ಅಲ್ಲಿ ಕಾಳಜಿ ಹೇಗೆ ವಹಿಸಬೇಕು ನಾವು? ಸರ್, ನಾವು ಅದನ್ನು ಗಿಡ ಕೊಡುವಾಗಲೇ ನಾವು ಮತ್ತೆ ನಮ್ಮ ಉಪವಲಯಾಧಿಕಾರಿಗಳು, ಅರಣ್ಯ ರಕ್ಷಕರು, ಆ ಒಂದು ರೈತರಿಗೆ ತಿಳುವಳಿಕೆ ಹೇಳ್ತೀವಿ ಸರ್. ಈಗ ನಾವೇ ಹೇಳ್ತೀವಿ ನರ್ಸರಿ ಬಂದಾಗ ಅದನ್ನ ಶ್ರೀಗಂಧ ಗಿಡಗಳನ್ನ ಗೊಳಲಲ್ಲಿ ನೆಡಬಾರ್ದು, ಸ್ವಲ್ಪ ಓಪನ್ ಜಾಗದಲ್ಲಿ ನಡಿ, ನೀರು ಅದ್ರ ಬುಡ್ದಂಗೆ ನಿಲ್ಬಾರ್ದು, ಕುಳಿತದೆ, ಆಮೇಲೆ ಗೀರಿಗೆ ಹಣಕಲಾಗಬಾರ್ದು, ನೆರಳಾಗಬಾರ್ದು, ಅದು ಓಪನ್ ಜಾಗದಲ್ಲಿ ನೆಟ್ಟರೆ ಚೆನ್ನಾಗಿರ್ತದೆ. ಹೀಗೆ ಅದಕ್ಕೆ ಈಗ ಹಲಸು ಅದನ್ನು ನಟ್ಟ ಮೇಲೆ ಅದಕ್ಕೆ ಸ್ವಲ್ಪ ಈ ಕಾಡ್ಕೊಂಡದ್ದಾಗಲಿ ಅಥವಾ ಈ ದನಕರುಗಳ ಕಾಟ ಇದ್ರೆ ಸ್ವಲ್ಪ ಈ ಮುಳ್ಳುಗಳನ್ನೆಲ್ಲ ಸುತ್ತ ಕಟ್ಟಿ ಟ್ರೀ ಗಾರ್ಡನ್ ಗಳನ್ನ ಮಾಡಲಿಕ್ಕೆ ಅವಕಾಶ ಆದ್ರೆ ಮಾಡಿ ಅಂತ ಹೇಳಿ ಎಲ್ಲ ಮಾರ್ಗದರ್ಶನ ಕೊಡ್ತೀವಿ ನಾವು ನರ್ಸರಿ ಕೊಡುವಾಗ. ಹಾಗಾಗಿ ಅದನ್ನ ಅವರು ಈ ಮಾರ್ಗದರ್ಶನ ತೆಗೆದುಕೊಂಡು ಹೋಗಿ ಅದನ್ನ ನೆಡೋದಕ್ಕಾಗಿ ನಾವು ಈ ನಟ್ಟ ಗಿಡಗಳನ್ನೆಲ್ಲ ನಮ್ಮ ಅಧಿಕಾರಿಗಳ ಜೊತೆ ಹೋದಾಗ ಚೆನ್ನಾಗಿ ಬೆಳೆಸಿದ್ದರ ಬಗ್ಗೆ ನಮಗೆ ಗಣನೆಗೆ ಬರ್ತಾ ಇದೆ, ತುಂಬಾ ಖುಷಿನೂ ಆಗ್ತದೆ. ನಾವು 100 ಗಿಡ ಹಚ್ಚಿದ್ವಿ ಅಂದ್ರೆ 100 ಬೆಳಿತೇವೆ ಅಂತ ಹೇಳಕ್ಕಾಗಲ್ಲ, ಒಂದಿಷ್ಟು ಫೇಲ್ ಆಗ್ತದೆ. ಎಷ್ಟು ಪ್ರಮಾಣದಲ್ಲಿ ಆ ರೀತಿ ಆಗಬಹುದು ಸರ್? ನಮ್ಮ ನರ್ಸರಿಯಲ್ಲಿ ನಾವು ಏನು ಗಿಡಗಳು ಕೊಡ್ತೀವಿ ಅಂತ ಹೇಳಿದಾಗ ಅವರು ಮನೆಯಲ್ಲಿ ತಗೊಂಡೋಗಿ ಅವರು ಸರಿಯಾಗಿ ಮಾಡುವಂಥವ್ರು ಇರ್ತಾರೆ ಸರ್. ನಮ್ಮಲ್ಲಿ ಈಗ ಈ ಕೃಷಿಯಲ್ಲಿ ಮುಂದುವರೆದಂಥವ್ರು ಭಾಳ ಇರ್ತಾರೆ, ಬ್ರಾಹ್ಮಣರಿರ್ಬೋದು ಅಥವಾ ಲಿಂಗಾಯತರಿರ್ಬೋದು ಅಥವಾ ನಮ್ಮ ಇತರೆ ಕಾಸ್ಟ್ನಲ್ಲೂ ಈ ಕೃಷಿ ಬಗ್ಗೆ ಭಾಳ ಇಂಟ್ರೆಸ್ಟ್ ತಗೊಂಡು ಮಾಡೋರು 90% ಬೆಳೆದೇ ಬೆಳೀತಾರೆ ಸರ್. 10 ಗಿಡಗಳು ಎಲ್ಲಾದರೂ ಒಂದು ಹೋಗಿರ್ತಾರೆ ಅಷ್ಟೇ. ಈಗ ಕೆಲವೇ ಜನ ಇರ್ತಾರೆ ಸರ್, ನರ್ಸರಿ ಅಂದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟಿಂದು ಒಟ್ಟೆ ಗಿಡ ಕೊಡ್ತಾರೆ, ನಾವು ತಗೊಬಂದು ಅಲ್ಲಿ ಒಂದು ಹುಗಿದಾಕಬೇಕು, ಒಂದು ಗುದ್ದಲಿ ಮಣ್ಣು ತೆಗೆದು ಹುಗಿದು ಬಿಡ್ತೀವಿ ಅಂತಾರೆ. ಅಂಥ ಗಿಡಗಳಲ್ಲೇ ನಮಗೆ 100-50% ಅವ್ರು ಬೆಳೆದ್ರ ಬಗ್ಗೆ ಲಕ್ಷ್ಯ ಬರುತ್ತೆ ಸರ್. ಅಲ್ವಾ? ಹೌದು ಸರ್. ಹಾಗಾಗಿ ಕಾಳಜಿ ಇದ್ದವ್ರು ಮಾತ್ರ ಅಂತ ಗಿಡಗಳನ್ನ ಒಯ್ದು ನಾಟಿ ಮಾಡೋದು ಒಳ್ಳೆಯದು. ಮತ್ತೆ ರೈತರು ಕೂಡ ಅದು ಮುಂದೆ ನಮಗೆ 4 ಕಾಸು ಕೊಡುತ್ತೆ ಅಂತ ಹೇಳಿದ್ರೆ ಕಾಳಜಿ ವಹಿಸ್ತಾರೆ ಅಲ್ವಾ? ಆ ನಿಟ್ಟಿನೊಳಗೆ ನಿಮಗೆ ರೈತರಿಗೂ ಕೂಡ ಹೇಳಿ ಕೊಡ್ತಿರ್ತೀರಿ, ಹಿಂಗೇ ನಿಲ್ರಿ, ಇಂಥಲ್ಲೇ ನಿಲ್ರಿ, ಇಷ್ಟ ಅಂತರದಲ್ಲೇ ನಿಲ್ರಿ, ಹಂಗೆಲ್ಲ ಮಾಡ್ತಾರೆ ಒಂದು ಹಂತ ಅಲ್ಲ? ಹೌದು ಸರ್. ಅಂದ್ರೆ ಅಂತರ ಹೇಳ್ತೀವಿ ಸರ್, ಆಮೇಲೆ ಅದಕ್ಕೆ ಯಾವ ರೀತಿ ಆದಂತ ಗೊಬ್ಬರ ಕೊಡಬೇಕು, ಮಣ್ಣು ಆದ ನಂತರ ಬರಾವ್ ಯಾವ ರೀತಿ ಮಾಡಬೇಕು, ಈ ಸಾಮಾನ್ಯ ಆಗಸ್ಟ್ ನಂತರ ಅದಕ್ಕೆ ಚಂದ್ರಬರವ ಮಾಡೋದಾದ್ರೆ ಇಳಿಜಾರು ಪ್ರದೇಶ ಆದ್ರೆ ಚಂದ್ರಬರವ ಮಾಡಬೇಕು, ಸಾಮಾನ್ಯ ಪ್ಲೇನ್ ಜಾಗ ಆಗಿದ್ರೆ ಸಾಧಾ ಗೋಲ್ ಬರವ ಮಾಡಬೇಕು, ಆ ತರ ಸುತ್ತ ಜಡ್ಡು ಕೆತ್ತಿ ಬರವ ಮಾಡೋದ್ರ ಬಗ್ಗೆ ಎಲ್ಲ ಹೇಳ್ತೀವಿ. ಮತ್ತೆ ಬೆಂಕಿಯಿಂದ ಅದನ್ನ ರಕ್ಷಣೆ ಯಾವ ರೀತಿ ಮಾಡ್ಕೊಳ್ಬೇಕು, ಕರಡುಗಳಿದ್ರೆ ಕರಡುಗಳನ್ನೆಲ್ಲ ಸೌರಿ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಬೆಂಕಿ ಸೀಸನ್ ನಲ್ಲಿ. ಹಾಗೆ ಅದನ್ನ ಬಗ್ಗೆ ಎಲ್ಲ ಮಾಹಿತಿ ಹೇಳಿದಕ್ಕಾಗಿ ಸಾಮಾನ್ಯ ಚೆನ್ನಾಗಿ ಈ ಒಂದು ತೋರಿಸಿದ ಈಜ್ ಕಡೆ ಸರ್ ಚೆನ್ನಾಗಿ ರೈತರೆಲ್ಲರೂ ಬೆಳೀತಾರೆ ಅನ್ನೋದ್ರ ಬಗ್ಗೆ ಖುಷಿ ಇದೆ ಸರ್. ಯಾರೇ ಕೇಳಿದ್ರು ಕೊಟ್ಟ ಗಿಡಗಳು ಚೆನ್ನಾಗಿದೆ ಸುರೇಶ್ ಅಂತ ಹೇಳಿ ಬಂದು ಹೇಳೋಗ್ತಾರೆ ಸರ್. ಸಂಪೂರ್ಣ ನರ್ಸರಿ ಅಂತ ಹೇಳಿದ್ರೆ ಸ್ವಲ್ಪ ನಮ್ಮ ಏರಿಯಾದಲ್ಲಿ ಎಲ್ಲರೂ ಅದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಇದೆ ಸರ್. ಎಷ್ಟು ಸರಿ ನಾವು ಕೃಷಿ ಮಾಡುವಾಗ ಕಾಡಿನ ಗಿಡಗಳನ್ನ ನೋಡು, ಕಾಡು ನೋಡಿ ಕೃಷಿ ಮಾಡು ಅಂತೇಳಿ ಹಿಂಗೆ ಹೇಳ್ತಾರೆ. ಅಂದ್ರೆ ಅಲ್ಲಿ ನೈಸರ್ಗಿಕವಾಗಿ ಹುಲುಸಾಗಿ ಆಕಾಶ ಚುಂಬಿಸುವಷ್ಟು ಎತ್ತರಕ್ಕೆ ಬೆಳೆಯುವಂತ ಗಿಡಗಳು ಇದಾವೆ. ಯಾಕಂದ್ರೆ ಇವು ಬಹುವಾರ್ಷಿಕ ಮತ್ತು ಎಲ್ಲ ಸಮಸ್ಯೆಗಳನ್ನ ಎದುರಿಸಿ ಬೆಳೆಯುವಂತ ಶಕ್ತಿ ಅವಕ್ಕಿದೆ. ನೀವು ಅಂತ ಗಿಡಗಳನ್ನ ನರ್ಸರಿಗಳೊಳಗೆ ಬೆಳೆದು ಕೊಡ್ತೀರಿ, ಪ್ರಾರಂಭದೊಳಗೆ ಒಂದು 5-6 ತಿಂಗಳಾದ್ರೂ ನೀರು ಕೊಡಿ ಅಂತ ಹೇಳ್ತೀವಿ. ಅದು ಬೆಳವಣಿಗೆ ಪ್ರಾರಂಭ ಆಯಿತು ಅಂತ ಹೇಳಿದಾಗ ಮಳೆಗಾಲದೊಳಗೆ ನಾವು ಮುಂಗಾರಿನೊಳಗೆ ಕೊಟ್ಟು ಅಂದ್ರೆ ಸಹಜವಾಗಿ ಮಳೆ ನೀರು ಅದಕ್ಕೆ ಸಿಕ್ಕಿಬಿಡುತ್ತೆ. ಆ ನಂತರ ಇನ್ನೂ 1-2 ತಿಂಗಳು ನಿಮ್ಗೆ ಸಾಧ್ಯ ಆದ್ರೆ ನೀರು ಕೊಡಿ ಅಂತ ಹೇಳ್ತೀವಿ. ಒಂದು ಸ್ವಲ್ಪ ಬೆಳೆದು ಎದೆ ಮಠ ಬೆಳೀತು, ನಮ್ಮಷ್ಟು ಎತ್ತರಕ್ಕಷ್ಟು ಬೆಳೀತು ಅಂತ ಹೇಳಿದಾಗ ನೀರು ಕೊಡೋದನ್ನ ಕಡಿಮೆ ಮಾಡ್ಕೊಂತ ಬಂದು ನಿಲ್ಲಿಸೋದು ಸಾಧ್ಯತೆ ಇದೆಯಲ್ಲ. ಹೌದು ಸರ್. ಅಂದ್ರೆ ಈಗ ನಾವು ಅದಕ್ಕೆ ಈ ಕಸಿ ಕಟ್ಟು ಗಿಡ ಅನ್ನೋದು ಬಿಟ್ಟು ಬಾಕಿ ಗಿಡಗಳಿಗೆ ತಂಪಿರುವಂತ ಜಾಗದಲ್ಲಿರುವಂತದಕ್ಕೆ ಸ್ವಲ್ಪ ನೀರು ಪ್ರಮಾಣ ಕೊಡಬೇಕಂತ ಹೇಳ್ತೀವಿ ಸರ್. ತೋಟ ಅಂಚಿನಲ್ಲಿ ಹಾಕಿರುವಂತದಕ್ಕೆ ಈ ಉಪ್ಪಾಗಿ ಗಿಡ ಅಂತ ಹೇಳೋದಕ್ಕೆ ಸ್ವಲ್ಪ ತಂಪಿನ ಜಾಗ ಬೇಕು ಸರ್. ತಂಪಿನ ಜಾಗದಲ್ಲಿ ಹಾಕುವಂತ ಗಿಡಕ್ಕೆ ಅವರು ವಾಗತಿ ಮಾಡಲೇಬೇಕಾಗ್ತದೆ ಸರ್ ನೀರು ಪ್ರಮಾಣ. ಫಸ್ಟಿಗೆ ಅವರು 8 ದಿವಸಕ್ಕೊಂದ್ಸಲ ಕೊಟ್ಟರೆ ಆಮೇಲೆ ಅದು ಕ್ರಮೇಣ 15 ಆಮೇಲೆ ತಿಂಗಳಿಗೆ ಒಂದ್ಸಲ ಕೊಟ್ಟು ನೀರನ್ನ ಕೊಡೋದನ್ನ ಪ್ರಮಾಣ ಕಡಿಮೆ ಮಾಡ್ಕೊಳ್ತಾ ಹೋಗ್ತಾರೆ ಸರ್. ಆವಾಗ ಅದು ತನ್ನಕ್ಕೆ ತಾನೇ ಭೂಮಿಗೆ ಹೊಂದ್ಕೊಬಿಡ್ತದೆ ಸರ್, ಚೆನ್ನಾಗಾಗ್ತದೆ. ಅಂದ್ರೆ ಬೇರು ಕೂಡ ಅದಕ್ಕೆ ಬೇಕಾದ ಹಾಗೇನೆ ಬೆಳೀತಾವ ಅಲ್ಲ? ತೀರಾ ಆಳಕ್ಕೂ ಕೆಲವೊಂದಷ್ಟಕ್ಕೂ ಮೇಲೆ ಹರಡ್ಕೊಂಡು ಬೆಳೀತಾ ಇರ್ತಾವ. ಅದಕ್ಕೆ ತಂಪು ಎಲ್ಲಿ ಸಿಗುತ್ತೆ, ಪೋಷಕಾಂಶ ಎಲ್ಲಿ ಸಿಗುತ್ತೆ, ಹಂಗೆ ಈ ಬೇರುಗಳು ಹುಡುಕೊಂಡು ಹೋಗ್ತಾ ಇರ್ತಾವ. ಹಾಗಾಗಿ ಆ ಬೇರಿನ ವಲಯ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀವಿ ಅದು ಬಹಳ ಮುಖ್ಯ. ಮತ್ತೆ ಎಲ್ಲಾ ಗಿಡಗಳಿಗೂ ಜೀವನ ಪರ್ಯಂತ ನೀರೇನು ಕೊಡಬೇಕು ಅಂತ ಏನಿಲ್ಲ. ಹಾಗೇನಿಲ್ಲ ಸರ್, ಹಾಗೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ ಸರ್. ಯಾಕಂದ್ರೆ ಕಾಡಿನಲ್ಲಿ ನೆಟ್ಟ ಗಿಡಗಳು ಅದಕ್ಕೆ ಆದಂತದ್ದು ಭೂಮಿ ಪರಿಸರಕ್ಕೆ ಹೊಂದ್ಕೊಬಿಡ್ತದೆ ಸರ್, ಚೆನ್ನಾಗಾಗ್ತದೆ ಸರ್. ಮತ್ತೆ ನಿಮ್ಮ ಜೀವನದ ಅನುಭವ ಮತ್ತೆ ಇಲಾಖೆಯ ಅಧಿಕಾರಿಗಳು ಕೊಟ್ಟಂತ ಒಂದು ಮಾರ್ಗದರ್ಶನ, ಮತ್ತೆ ನಿಮ್ಮ ಜೊತೆ ಲೇಬರ್ಸ್ ಬರ್ತಿರ್ತಾರೆ, ಅವರು ಇನ್ನೂ ಒಂದು ಪದ್ಧತಿ ಹೇಳ್ತಾ ಇರ್ತಾರೆ, ಅದಕ್ಕೆ ಹೆಂಗ್ ಮಾಡೋಣ ಹಿಂಗ್ ಮಾಡೋಣ ಅಂತೇಳಿ ಅವರಿಂದ ಪಾಠ ಕಲ್ತೀವಿ ಸರ್. ಹೌದು ಸರ್, ನಾವು 32 ವರ್ಷದಲ್ಲೂ ಈಗ ಹಳೆ ಮೊದ್ಲಿಂದ ಬರುವಂತ ನರ್ಸರಿ ಅವರು ಸಮೇತ ನಮಗೆ ಹೇಳ್ಕೊಟ್ಟಿದ್ದೆ ಮೊದಲನೇ ಟೈಮ್ನಲ್ಲಿ. ನಾವು ಫಸ್ಟ್ ಬಂದ ನರ್ಸರಿಲಿ 89ನೇ ಇಸ್ವಿಯಲ್ಲಿ ಬಂದು ಸೇರಿದಾಗ ಈ ರೀತಿ ಮಾಡಬೇಕಾಗ್ತದೆ, ಈ ರೀತಿ ಮಾಡಬೇಕಾಗ್ತದೆ ಅಂತ ಹೇಳ್ಕೊಂಡ ಅವ್ರ ಮಾರ್ಗದರ್ಶನವೂ ನಾವು ತೆಗೆದುಕೊಂಡಿದ್ದೀವಿ ಸರ್. ಅದನ್ನೆಲ್ಲ ಅನುಭವದಲ್ಲೇ ನಾವು ಈಗನೂ ನಾವು ಅದನ್ನು ಅದೇ ಪಾಠನೇ ಮುಂದುವರಿಸ್ತಾ ಇದ್ದೀವಿ ಸರ್. ಯಾವ ರೀತಿ ಗಿಡ ನೆಡಬೇಕು, ಯಾವ ರೀತಿ ಕೊಟ್ಟೆನ ನೀಟಾಗಿ ಹಚ್ಚಬೇಕು, ಅಥವಾ ಈಗ ಕೆಲವೊಂದು ಬೆಡ್ ಮಾಡುವಾಗ ಯಾವ ರೀತಿ ಬೀಜ ಹಾಕಬೇಕು, ಬೀಜದ ಮೇಲೆ ಯಾವ ರೀತಿ ಮರಳು ಗೊಬ್ಬರಗಳನ್ನು ಹಾಕಬೇಕು, ಅದನ್ನೆಲ್ಲ ಕೆಲವೊಂದು ಅಧಿಕಾರಿಗಳ ಜೊತೆಗೆ ನಮ್ಮ ಹಿರಿಯಾಗಿ ಕೆಲಸ ಮಾಡಿದಂಥ ನರ್ಸಲ್ಲಿ ಮಾಡಿದವ್ರ ಅನುಭವವನ್ನು ನನಗಿರೋದಕ್ಕಾಗಿ, ನನಗೆ ಅವ್ರ ಮಾರ್ಗದರ್ಶನ ಹಾಗೂ ಅಧಿಕಾರಿಗಳ ಮಾರ್ಗದರ್ಶನ ಎರಡೂ ಇರೋದಕ್ಕಾಗಿ ನಮಗೆ ಈ ಒಂದು ಎಲ್ಲ ಗಿಡಗಳು ಮಾಡಲಿಕ್ಕೆ ಅನುಕೂಲ ಆಗ್ತಿದೆ. ಕೃಷಿ ಕಟ್ಟಿದ್ದಕ್ಕೂ ಬೀಜದಿಂದ ಉತ್ಪಾದನೆ ಮಾಡೋದಕ್ಕೂ ಅಲ್ಲಿ ನಿರ್ವಹಣೆಯಲ್ಲಿ ವ್ಯತ್ಯಾಸ ಇರುತ್ತಾ? ಹೌದು ಸರ್, ಅಂದರೆ ಸರ್ ಈಗ ನಾವು ಕೃಷಿ ಕಟ್ಟಿದ ಗಿಡ ನಾವು ಮೊದಲು ಮಾಡಿದ್ವಿ ಸರ್. 92-93ನೇ ಇಸ್ವಿಲಿ ನಾವು ನರ್ಸರಿಲಿ ಕಸಿ ಕಟ್ಟಿ ಕಟ್ಟುವರನ್ನು ಕಟ್ತಂದು ಕಸಿ ಕಟ್ಟಿ ಅದನ್ನು ಕೊಟ್ಟಿದ್ದಿದೆ ಸರ್ ಅಲ್ಲಿ ಜನರಿಗೆ, ಸಾರ್ವಜನಿಕ ಜನರಿಗೆ ಇಲಾಖೆ ವತಿಯಿಂದ ಕೊಡಿಸಿದ್ದಾರೆ ಸರ್. ಆದರೆ ಅದಕ್ಕೆ 1 ವರ್ಷದವರೆಗೂ ಅವರು ಅತಿಯಾದಂಥ ಕಾಳಜಿ ಮಾಡಬೇಕಾಗ್ತದೆ ಸರ್. ಈ ಕಸಿ ಗೀರು, ಕಸಿ ಮಾವು ಇಂಥದಕ್ಕೆಲ್ಲ ಗಿಡಗಳಿಗೆ ನೆಟ್ಟ ಮೇಲೆ 1 ವರ್ಷದವರೆಗೂ 2 ದಿವಸಕ್ಕೊಂದ್ಸಲ ಆದರೂ ನೀರನ್ನು ಕೊಡಬೇಕಾಗ್ತದೆ. ಅದನ್ನು ಬಿಟ್ಟರು ಆದರೆ ಅದನ್ನು ಗಿಡ ಬದುಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಅದನ್ನು ಮಾರ್ಗದರ್ಶನ ಆ ಕಸಿ ಕಟ್ಟಿದ ಗಿಡದ ಬಗ್ಗೆನೇ ಮಾರ್ಗದರ್ಶನ ನಾವು ಧಾರವಾಡ ಗಂಗೂರುಗಟ್ಟಿಲಿ ಅದನ್ನ ಟ್ರೈನಿಂಗ್ ಕೊಟ್ಟಿದ್ರು ನಮಗೆ. ಅದನ್ನು ಹೇಗೆ ಅದು ಜೀವನೋಪಾಯ ಮಾಡ್ಕೊಳ್ಬೇಕಾಗ್ತದೆ, ಅದು ಯಾವ ರೀತಿಯಾಗಿ ಅವರು ಮೇಂಟೆನೆನ್ಸ್ ಮಾಡಬೇಕಾಗ್ತದೆ, ಅದನ್ನು ಸಮೇತ ಜನರಿಗೂ ಹೇಳಿದೀವಿ ಸರ್. ಅದನ್ನೇ ಮಾಡಿದ್ರು ಸರ್. ಒಟ್ಟು 90,60,000 ಗಿಡಗಳನ್ನು ಇಲ್ಲಿ ತನಕ ಬೆಳೆಸಿದ್ರಿ, ಇದು ಒಂದು ದೊಡ್ಡ ಸಾಧನೆ. ಹೆಚ್ಚು ಕಡಿಮೆ 1 ಕೋಟಿ ಗಿಡಗಳನ್ನು ಬೆಳೆಸಿದ್ರು ಸರ್. ಹೌದು ಸರ್, ನಮಗೂ ಅದೊಂದು ಜೀವನದಲ್ಲಿ 1 ಕೋಟಿ ಗಿಡಗಳನ್ನು ಮಾಡಬೇಕು ಹೇಳೋದೊಂದು ಬಹಳ ಆಸೆ ಇದೆ ಸರ್. ಇನ್ನು ಒಂದು 8 ವರ್ಷ ಸರ್ವಿಸ್ ಇದೆ, ಎಲ್ಲ ಅಧಿಕಾರಿಗಳ ಆಶೀರ್ವಾದ ಅನುಗ್ರಹ ಇದ್ರೆ, ದೇವರ ಅನುಗ್ರಹ ಇದ್ರೆ ನಾವು ಒಂದು ಇನ್ನೊಂದು 8 ಲಕ್ಷ ಗಿಡಗಳು ಮಾಡಬೇಕು ಹೇಳೋದಿದೆ. 92,60,000 ಗಿಡ ಇಲ್ಲಿವರೆಗೂ ಮಾಡಿರೋಂಥದ್ದು ಆಗಿದೆ. ಇನ್ನೊಂದು 8 ಲಕ್ಷ ಮಾಡಿದ್ರೆ 1 ಕೋಟಿ ಗಿಡ ಮಾಡಿದೆ ಅಂತ ಹೇಳೋದೊಂದು ನನ್ನ ಹೆಮ್ಮೆ ಇದೆ. ಮತ್ತೆ ನಾನು ಓಡಾಡುವಾಗ ಎಲ್ಲೇ ಒಂದು ಗಿಡ ಕಂಡ್ರು ನಮ್ಮ ಏರಿಯಾದಲ್ಲಿ ಅದು ನಮ್ಮ ನರ್ಸರಿಯಿಂದ ಬಂದಿರೋದು ಅಂತ ಹೇಳೋದ್ರ ಬಗ್ಗೆ ಬಹಳ ಖುಷಿ ಅನಿಸ್ತದೆ. ಈಗಾಗಲೇ ಕೆಲವೊಂದು ಮಾವಿನಕಾಯಿ ಬಿಡ್ತಾ ಇದೆ, ಹಲಸಿನಕಾಯಿ ಬಿಡ್ತಾ ಇದೆ, ಕೆಲವೊಂದು ಹೂವಾಗು ಜಾತಿಗಳು ಹೂ ಬಿಡ್ತಾ ಇದೆ, ಸಂಪಿಗೆ ಹೂ, ಆಮೇಲೆ ಸೀತ ಅಶೋಕ, ಹೀಗೆ ಅದನ್ನೆಲ್ಲ ನೋಡಿದಾಗ ನನಗೇನೋ ಒಂಥರ ಖುಷಿ ಇರ್ತದೆ. ನಾನು ಒಂದು ಡಿಪಾರ್ಟ್ಮೆಂಟ್ನಲ್ಲಿ ಕೆಲಸ ಮಾಡಿ ಇಂಥದ್ದೊಂದು ಭೂಮಿಗೆ ಒಂದು ಆಗುವಂಥದ್ದು, ಪರಿಸರಕ್ಕೆ ಆಗುವಂಥದ್ದು ಮಾಡಿದ್ದೀನಿ ಅಂತ ಹೇಳೋದ್ರ ಬಗ್ಗೆ ನನಗೆ ತುಂಬ ಹೆಮ್ಮೆ ಇದೆ. ಮತ್ತೆ ಅಧಿಕಾರಿಗಳು ನನ್ನನ್ನು ತುಂಬ ಪ್ರೀತಿಯಿಂದ ಕಾಣ್ತಾ ಇದ್ದಾರೆ. ಹಾಗಾಗಿ ನೀವು ಯಾವುದೇ ಗಿಡ ನೋಡಲಿ, ಏನೋ ನೋಡಲಿ, ಇದು ಯಾಕೆ ಹಿಂಗಾಗಿದೆ, ಇದು ಯಾಕೆ ಹಿಂಗಾಗಿಲ್ಲ, ಎಲ್ಲ ನಿಮ್ಗೆ ಗೊತ್ತಾಗುತ್ತೆ. ಹೌದು ಸರ್, ಹೌದು ಸರ್. ಅಂದರೆ ನಮಗೆ ಅದು ಅಂದರೆ ಅಲ್ಲಿ ಏನು ಕಡಿಮೆ ಆಗಿದೆ, ಅದಕ್ಕೆ ಏನು ಕೊರತೆ ಆಗಿದೆ, ಅಥವಾ ಮೇಲ್ಗಡೆಯಿಂದ ಏನು ಸಮಸ್ಯೆ ಇದೆ, ಅವ್ರ ನೆರಳಲ್ಲಿ ಸಿಕ್ಕಾಕೊಂಡಿದೆಯೋ, ಅಥವಾ ಅದಕ್ಕೆ ಬುಡದಲ್ಲಿ ಏನು ಸತಾಂಶನೇ ಸಿಗ್ತಾ ಇಲ್ವೋ, ಹೀಗೆಲ್ಲ ಅಂತ ಅನಿಸಿದಾಗ ನಮಗೆ ಖುಷಿ ಅನಿಸುತ್ತೆ. ಮತ್ತೆ ಎಷ್ಟೋ ಈಗ ಪ್ಲ್ಯಾಂಟೇಷನ್ನಲ್ಲಿ ನೆಟ್ಟಲ್ಲಿ ಹೋದಾಗ ಅದು ಅದ್ರ ಮಧ್ಯದಲ್ಲಿ ಓಡಾಡಿದಾಗ ನಮಗೆ ಜೀವನದಲ್ಲಿ ಏನೋ ಒಂಥರ ಖುಷಿ ಅನಿಸುತ್ತೆ. ಅರಣ್ಯದಲ್ಲಿ ಹೋಗಿ ನಾಟಿ ಮಾಡ್ತಿರಲ್ಲ? ಹೌದು ಸರ್. ಅಲ್ಲಿ ಅವುಗಳ ಎಷ್ಟು ಪ್ರಮಾಣದಲ್ಲಿ ಬೆಳೀತವು, ಎಷ್ಟು ಪ್ರಮಾಣದಲ್ಲಿ ಸಾಯಬಹುದು ಅಂತ ಗಿಡಗಳು ಅರಣ್ಯದೊಳಗೆ ಹಾಕಿದಾಗ? ಜಾತಿ ಗಿಡಗಳಲ್ಲಿ ಮಾಡಿದಾಗ ಸರ್ ಅದರ ಮಣ್ಣಿನ ಗುಣಮಟ್ಟಕ್ಕೆ ಸಂಬಂಧಪಟ್ಟಂತದಕ್ಕೆ ಚೆನ್ನಾಗಿ ಬೆಳೀತದೆ ಸರ್. ಅದು ಕೆಲವೊಂದು ದೊಡ್ಡ ದೊಡ್ಡ ಕಾಡೊಳಗಿರುವಂತದ್ದನ್ನ ನಾವು ಪ್ಲಾಂಟೇಷನ್ ಒಳಗೆ ಇಲ್ಲಿ ಸ್ವಲ್ಪ ಓಪನ್ ಜಾಗದಲ್ಲಿ ಹಾಕಿದ್ರೆ ಸರ್ ಅದ್ರ ಬೆಳವಣಿಗೆ ಕುಂಠಿತ ಆಗ್ತದೆ ಸರ್. ಉದಾಹರಣೆಗೆ ಕೆಂಪು ನೇರಳೆ, ಅದು ದೊಡ್ಡ ಕಾಡೊಳಗಿರುವಂತದ್ದು, ಈ ದೇವಿಮನಿ ಘಾಟ್ ಸೆಕ್ಷನ್, ಬಡಾಳ್ ಘಾಟ್, ಮಾಯನಗುಂಡಿ ಘಾಟ್ ಆ ತರ ಕಡೆ ಇರುವಂತದ್ದು. ಇಲ್ಲಿ ನಾವು ಓಪನ್ ಪ್ಲೇಸ್ ಅಲ್ಲಿ ಹಾಕಿದ ತಕ್ಷಣ ಅದನ್ನ ಸ್ವಲ್ಪ ಪ್ರಮಾಣದಲ್ಲಿ ಬೆಳವಣಿಗೆ ಕಡಿಮೆ ಆಗುತ್ತೆ. ಅದೇ ನಾವು ಪ್ಲಾಂಟೇಷನ್ ಅಲ್ಲಿ ಜೀಡ್ ಇದ್ದಲ್ಲಿ ಸ್ವಲ್ಪ ದಟ್ಟದ ನೆಲ್ಲಿದ್ದಲ್ಲಿ ಹಾಕಿದ್ರೆ ಆ ಮರಗಳು ಅದೇ ರೀತಿಯಾಗಿ ಬೆಳೀತಾ ಇದೆ. ಹಾಗಾಗಿ ಅಡ್ಡಿಲ್ಲ ಸರ್, ಚೆನ್ನಾಗಿದೆ. ಮತ್ತೆ ನಮ್ಮಲ್ಲಿ ದೇವ್ರ ಕಾಡು ಅಂತೇಳಿ ಮಾಡಿದಲ್ಲಿ ಪ್ರತಿಯೊಂದು ಜಾತಿನೂ ನಮ್ಮ ನರ್ಸರಿಯಲ್ಲಿ ಮಾಡಿದ್ದನ್ನ ದೇವ್ರ ಕಾಡು ತರಳಿ ಮಠ ಅಂತೇಳಿ ಮಾಡಿದಲ್ಲಿ ಅದರಲ್ಲಿ ಎಲ್ಲಾ ಜಾತಿ ಗಿಡಗಳನ್ನು ನಾವು ತಗೊಂಡು ಅಲ್ಲಿ ನಾಟಿ ಮಾಡಿದೀವಿ ಸರ್. ರಕ್ತ ಚಂದನ, ಶ್ರೀಗಂಧ, ಪ್ರತಿಯೊಂದು ಗಿಡಗಳನ್ನು ಹಾಕಿದೀವಿ. ದೇವ್ರ ಕಾಡಲ್ಲಿ ನಕ್ಷತ್ರವನ ಅದನ್ನೆಲ್ಲ ಮಾಡುವಾಗ ಈ ಗಿಡಗಳನ್ನೆಲ್ಲ ಬಳಸಿ ಮಾಡಿದೀವಿ ಸರ್. ಅಲ್ಲೂ ತುಂಬಾ ಚೆನ್ನಾಗಿದೆ. ಈಗಾಗಲೇ ಅದ್ರ ಫಸಲು ಬರ್ತಾ ಇದೆ, ಉಪ್ಪಾಗೆ, ಮುರುಗಲು, ಮಾವು. ಮನುಷ್ಯರು ತಿಂದಾರೆ, ಪ್ರಾಣಿ ಪಕ್ಷಿಗಳು ಕೂಡ ನೀವು ಬೆಳೆಸಿದಂತ ಗಿಡದ ಹಣ್ಣು ತಿಂದ. ಹೌದು ಸರ್, ಅದ್ರ ಬಗ್ಗೆ ಖುಷಿ ಅನಿಸಂದ್ರೆ ಈಗ ನಾವು ಮಾಡಿದ ಹಣ್ಣು ನಮಗೆ ಸಿಗೋದ್ರಕ್ಕಿಂತ ಈ ಪ್ರಾಣಿ ಪಕ್ಷಿಗಳೆಲ್ಲ ತಿನ್ನೋದು ಈಗ ನಮಗೆ ದೇವ್ರ ಕಾಡಲ್ಲಿ ನೋಡ್ತಾ ಇದ್ವಿ. ಒಂದು ಮಾವಿನ ಹಣ್ಣು ಆಗಿರ್ತದೆ, ಕೆಲವೊಂದು ಮುರುಗಲ ಹಣ್ಣು ಆಗಿದೆ, ಹೀಗೆಲ್ಲ ಎಲ್ಲ ಪಕ್ಷಿಗಳು ಪ್ರಾಣಿಗಳೆಲ್ಲ ತಿಂದು ಬಳಸ್ತಾ ಇದ್ರು. ತುಂಬಾ ಖುಷಿ ಅನ್ಸುತ್ತೆ. ಸಾರ್ಥಕ ಅನ್ಸುತ್ತ ಜೀವನ? ಹೌದು ಸರ್, ಸಾರ್ಥಕನೇ ಅನ್ಸರು. ನಾವು ಸಣ್ಣ ನೌಕರರಾಗಿ ಇದ್ರು ಸರ್ ನಮಗೇನೋ ಒಂಥರ ಸಾರ್ಥಕ ಅದೇ. ನಮಗೆ ದೇವರು ಚೆನ್ನಾಗಿ ಇಟ್ಟಿದೆ, ಇದರಲ್ಲಿ

ಕಿಸಾನ್ವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ. ಆಕಾಶವಾಣಿ ಕಾರವಾರ ಜನಪದ ಸಂಗೀತ ಇಂದಿನ ಕಾರ್ಯಕ್ರಮದಲ್ಲಿ ಇದೀಗ ಭಟ್ಕಳ ಕುಳವಾಡಿಯ ಶ್ರೀ ಬೊಂಬ್ಡೂಹರು ಮರಾಠಿ ಮತ್ತು ಬಳಗದವರಿಂದ ಸಿಗ್ಮೋ ಕುಣಿತದ ಶ್ರೀರಾಮ ವನವಾಸ ಪ್ರಸಂಗದ ಎರಡನೆಯ ಭಾಗ. ಕುಳುವಾಲು नमस्कार करुणा, सर्जक नमस्कार करुणा।